ಸಹಾಯವಾಣಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ಬೆಳೆಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಈ ಕುರಿತು ಸಿರಿಸಿ ಕೃಷಿ ವಿಜ್ಞಾನ ಕೇಂದ್ರ ಅದರಲ್ಲಿ ಮುಖ್ಯಸ್ಥರು ಮತ್ತು ಕೀಟಶಾಸ್ತ್ರ ವಿಭಾಗದಲ್ಲಿ ವಿಜ್ಞಾನಿಗಳಾದ ಡಾ ರೂಪಾ ಎಸ್ ಪಾಟೀಲ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ರೈತ ಬಂಧುಗಳಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಭತ್ತದ ಬೆಳೆಯಲ್ಲಿ ಸಮಗ್ರ ಕೀಟ ನಿರ್ವಹಣೆ ಈ ವಿಷಯವಾಗಿ ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮುಖ್ಯಸ್ಥರು ಮತ್ತು ಕೀಟಶಾಸ್ತ್ರ ವಿಭಾಗದಲ್ಲಿ ಹಿರಿಯ ವಿಜ್ಞಾನಿಗಳು ಆಗಿರುವ ಡಾ ರೂಪಾ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ರೂಪಾ ಎಸ್ ಪಾಟೀಲ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಭತ್ತ ನಮ್ಮ ಪ್ರಮುಖವಾದಂತಹ ಒಂದು ಆಹಾರ ಬೆಳೆ. ವರ್ಷದ ಮೂರು ಸೀಸನ್ ಅಲ್ಲಿಯೂ ಕೂಡ ಭತ್ತ ಬೆಳೆಯುವಂತಹ ಕೆಲವೊಂದು ಪ್ರದೇಶಗಳಿವೆ. ವಿಶೇಷವಾಗಿ ಮಳೆಗಾಲದಲ್ಲಿ ಮುಂಗಾರು ಹಂಗಾಮಿನಲ್ಲಿಯೂ ಕೂಡ ಭತ್ತ ಬೆಳೆಯುವಂತಹ ಒಂದು ಪ್ರದೇಶ ಇದೆ, ಅದು ವಿಶೇಷವಾಗಿ ಮಲೆನಾಡಿನಲ್ಲಿ. ಈ ಭತ್ತದ ಬೆಳೆಯಲ್ಲಿ ಪ್ರಮುಖವಾಗಿ ಬಾಧಿಸುವಂತಹ ಕೀಟಗಳು ಯಾವ್ಯಾವು, ಆ ಕೀಟದ ರೋಗಬಾಧೆಯ ಲಕ್ಷಣವನ್ನು ಯಾವ ರೀತಿ ಗುರುತಿಸಬಹುದು ಮತ್ತು ಸಮಗ್ರ ಕೀಟ ನಿರ್ವಹಣೆಯನ್ನ ಯಾವ ರೀತಿ ನಮ್ಮ ರೈತರು ಮಾಡ್ಕೋಬೇಕು, ಈ ವಿಚಾರದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಈ ಭತ್ತದ ಬೆಳೆಗೆ ಬಾಧಿಸುವಂತಹ ಪ್ರಮುಖ ಕೀಟಗಳು ಮತ್ತು ಎಷ್ಟರ ಮಟ್ಟಿಗೆ ಅವುಗಳು ಹಾನಿಯನ್ನು ಉಂಟು ಮಾಡ್ತವೆ ಅಂತ. ಭತ್ತದ ಬೆಳೆಗೆ ಹಾನಿ ಮಾಡ್ತಕ್ಕಂತಹ ಕೀಟಗಳ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾವು ಒಂದ್ ಸ್ವಲ್ಪ ಭತ್ತದ ಹಿನ್ನೆಲೆ ಹೇಳ್ಬೇಕಂತ ಇದ್ದೀನಿ. ಯಾಕಂತಂದ್ರೆ ಉತ್ತರ ಕನ್ನಡ ಜಿಲ್ಲೆನಲ್ಲಿ ನಾನು ಕಳೆದ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. 2008 ನಾನು ಬಂದಾಗ ಇಲ್ಲಿ ಸುಮಾರು 80,000 ಹೆಕ್ಟೇರ್ ಕ್ಕಿಂತಲೂ ಹೆಚ್ಚು ಭತ್ತದ ಪ್ರದೇಶ ಇತ್ತು. ಇವಾಗ ನಾವು ಕೃಷಿ ಇಲಾಖೆ ಲೆಕ್ಕಾಚಾರಗಳನ್ನ ನಾವು ನೋಡಿದಾಗ ಅದು 40,000 ಬಂದು ನಿಂತಿದೆ. ಮತ್ತೆ ಇದರಿಂದ ನಮ್ಗೆ ಅರ್ಥ ಆಗುತ್ತೆ, ಸುಮಾರು 50% ಅಷ್ಟು ಭತ್ತದ ಕ್ಷೇತ್ರ ಕಡಿಮೆ ಆಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ನಮ್ಮ ಬೆಳೆ ಅಡಿಕೆ. ಸೊ ಈ ಅಡಿಕೆಗೆ ಇದ್ದಷ್ಟು ಪ್ರಾಧಾನ್ಯತೆ ಸದ್ಯಕ್ಕೆ ಭತ್ತಕ್ಕಿಲ್ಲ. ಆದ್ರೂ ಕೂಡ ಇಲ್ಲಿ ಮಲೆನಾಡಿಗರು ಏನಂತಂದ್ರೆ ಅಟ್ಲೀಸ್ಟ್ ಮನೆ ಊಟಕ್ಕೋಸ್ಕರನಾದ್ರೂ ಒಂದು ಗುಂಟೆ 2 ಗುಂಟೆ ಪ್ರದೇಶದಲ್ಲಿ ಭತ್ತವನ್ನ ಆದಷ್ಟು ಸಾವಯವ ರೂಪದಲ್ಲಿ ಬೆಳೀತಾರೆ. ಹಾಗೆ ಅರೆ ಮಲೆನಾಡು ಅಂತ ಹೇಳ್ಬಹುದು, ಸ್ವಲ್ಪ ಮುಡುಗೋಡು ಭಾಗದಲ್ಲಾಗಿ ಹಳಿಯಾಳ್ ಭಾಗದಲ್ಲಿ ಸ್ವಲ್ಪ ಅಲ್ಲಿನೂ ಕೂಡ ಭತ್ತ ಕ್ಷೇತ್ರ ತುಂಬಾ ಜಾಸ್ತಿ ಇದೆ. ಆಕ್ಚುಲಿ ಮುಡುಗೋಡನ್ನ ಭತ್ತದ ಕಣಜ ಅಂತ ಹೇಳಿ ಅಲ್ಲಿ ಭತ್ತದ ಹೆಬ್ಬಾಗಿಲು ಅಂತ ಎಲ್ಲ ಹಾಕಿದ್ದಾರೆ. ಸೊ ಅಂದ್ರೆ ಅದು ತೋರಿಸುತ್ತೆ ನಮ್ಗೆ ಭತ್ತ ಎಷ್ಟು ನಮ್ಮಲ್ಲಿ ಏರಿಯಾ ಇತ್ತು ಮತ್ತೆ ಎಷ್ಟು ಪ್ರಾಮುಖ್ಯತೆ ಅಂತ ಹೇಳಿ. ಸೊ ಈಗ ನೀವು ಭತ್ತದ ಒಬ್ಬ ಕೀಟ ವಿಜ್ಞಾನಿಯಾಗಿ ನಾನು ಹೇಳೋದೇನಂತಂದ್ರೆ ಎಲ್ಲಾ ಬೆಳೆಗಳಿಗೂ ಸುಮಾರಷ್ಟು ಕೀಟಪೀಡೆಗಳು ಕಾಣ್ತಾ ಇದಾವೆ. ಅದೇ ತರನಾಗಿ ಭತ್ತದಲ್ಲೂ ಕೂಡ ಹಲವಾರು ಕೀಟಪೀಡೆಗಳು ಬರ್ತವೆ. ಒಂದು ಲೆಕ್ಕಾಚಾರದ ಪ್ರಕಾರ ಸುಮಾರು 60 ಹೆಚ್ಚು ಭತ್ತದ ಮೇಲೆ ಕೀಟಪೀಡೆಗಳು ಕಾಣ್ಬರ್ತವೆ. ಹಾಗೆಂದ ಮಾತ್ರಕ್ಕೆ ಎಲ್ಲಾನು ಕೂಡ ಭತ್ತದ ಬೆಳೆಗೆ ಗಣನೀಯವಾಗಿ ಹಾನಿ ಮಾಡ್ತವೆ ಅಂತಲ್ಲ. ಸೊ ಅದರಲ್ಲಿ ಪ್ರಮುಖವಾಗಿ ನಮ್ಮ ಮಲೆನಾಡು ಭಾಗದಲ್ಲಿ ಪ್ರಮುಖ ಒಂದು 3-4 ಕೀಟಗಳು ಭತ್ತದ ಬೆಳೆಯನ್ನು ತುಂಬಾ ಗಂಭೀರ ಸ್ವರೂಪದಲ್ಲಿ ಹಾನಿ ಮಾಡ್ತವೆ. ಅದರಲ್ಲಿ ಏನಾಗ್ತದೆ ಅಂದ್ರೆ ಇಲ್ಲಿ ವಾತಾವರಣ ಹೆಚ್ಚು ಮಳೆ ಬೀಳೋದ್ರಿಂದ ಒಂದೊಂದು ಕೀಟಗಳು ಬಂದ್ರೂ ಕೂಡ ತನ್ನಷ್ಟಕ್ಕೆ ತಾನೆ ಇಲ್ಲಿನ ನೈಸರ್ಗಿಕ ಇದರಿಂದಾಗಿನೇ ತನ್ನಷ್ಟಕ್ಕೆ ತಾನೇ ಅದು ಕಡಿಮೆ ಆಗ್ತದೆ. ಮತ್ತೆ ಇಲ್ಲಿ ಜನರು ರಾಸಾಯನಿಕಗಳನ್ನು ಬಳಸದೇ ಇರೋದ್ರಿಂದ ನೈಸರ್ಗಿಕ ಶತ್ರುಗಳ ಕಾಟನೂ ಕೂಡ ಆ ಕೀಟಗಳಿಗಿದೆ. ಹೀಗಾಗಿ ಹುಳುಗಳಿಗೆ ಹೇಗೆ ನಮ್ಗೆ ಮನುಷ್ಯರಿಗೆ ರೋಗ ಬರ್ತದೆ ಎಲ್ಲರಿಗೂ ಅರ್ಥ ಆಗಿದೆ. ಕೊರೋನಾ ಹೇಗೆ ಬಂತು, ಹೇಗೆ ಸಾಯ್ತಾ ಇದ್ರು. ಸೊ ಅದೇ ತರನಾಗಿ ಹುಳುಗಳಿಗೂ ಕೂಡ ಹಲವಾರು ರೋಗಗಳು ಬರ್ತವೆ. ಅದಕ್ಕೂ ಕೂಡ ಹಲವಾರು ಶತ್ರುಗಳು ಅಂತ ಇರ್ತಾರೆ. ಅದಕ್ಕೆ ನಾವು ಪ್ರೆಡೇಟರ್ಸ್ ಅಂತ ಹೇಳ್ತೀವಿ, ಪರಭಕ್ಷಕ ಕೀಟಗಳು. ಮತ್ತೆ ಅದ್ರ ಮೇಲೆ ಜೀವನ ಮಾಡ್ತಕ್ಕಂತಹ ಕೀಟಗಳು, ಇದಕ್ಕೆ ಪರತಂತ್ರ ಕೀಟಗಳು ಅಂತ ಪ್ಯಾರಾಸಿಟಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಕೀಟಗಳ ಇದರಿಂದ ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ಆದಷ್ಟು ಅಂದ್ರೆ ಭತ್ತದ ಬೆಳೆಗೆ ಹಾನಿ ಮಾಡ್ತಕ್ಕಂತಹ ಕೀಟಗಳು ಇದ್ರೂ ಕೂಡ ಅವು ನೈಸರ್ಗಿಕವಾಗಿ ಹತೋಟಿ ಆಗ್ತಾ ಇದೆ. ಮತ್ತೆ ನಾವು ಕೂಡ ಕೃಷಿ ಇಲಾಖೆ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಕೂಡ ಹಲವಾರು ಬೇರೆ ಬೇರೆ ಮೆಥಡ್ ಗಳನ್ನ ಕೂಡ ನಾವು ಸಜೆಸ್ಟ್ ಮಾಡ್ತೀವಿ. ಒಂದೇ ಸರ್ತಿ ರೈತರಿಗೆ ರಾಸಾಯನಿಕಗಳನ್ನು ಬಳಸೋದ್ ಬೇಡ. ಈಗ ಕೊನೆಯದಾಗಿ ಹೌದಪ್ಪ ನಾವೆಲ್ಲ ಪ್ರಯತ್ನ ಮಾಡಿವಿ, ಒಂದೊಂದ್ಸಲ ಪರಿಸ್ಥಿತಿ ಕೈಮೀರು ಹೋಗ್ತಿದೆ ಅಂತಂದಾಗ ಈಗ ನಾವು ಅವಾಗ ನಾವೇನ್ ಮಾಡ್ತೀವಿ ಏನು ಅಂತಂದ್ರೆ ರಾಸಾಯನಿಕಗಳ ಬಳಕೆಗೆ ಕೊನೆಯ ಆದ್ಯತೆಯನ್ನ ನೀಡಿ ಹುಳುಗಳನ್ನ ಹತೋಟಿ ಮಾಡ್ಲಿಕ್ಕೆ ಹೇಳ್ತೇವೆ. ಇದನ್ನೇ ಒಂದು ನಾವು ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸಮಗ್ರ ಪೀಡೆ ನಿರ್ವಹಣೆ ಅಂದ್ರೆ ಬೇರೆ ಬೇರೆ ವಿಧಾನಗಳಿಂದ ಹುಳುಗಳನ್ನ ಹತೋಟಿ ಮಾಡುವಂತದ್ದು. ಸೊ ಕೊನೆಯದಾಗಿ ನಮ್ಗೆ ಜೈವಿಕದಲ್ಲಿ ಹತೋಟಿ ಆಗಿಲ್ಲ, ಮತ್ತೆ ಬೊಟಾನಿಕಲ್ಸ್ ಅಥವಾ ಸಸ್ಯಜನ್ಯ ಪೀಡನಾಶಕಗಳನ್ನ ಹೊಡೆದಾಗ ಹತೋಟಿ ಆಗಿಲ್ಲ. ನಮ್ದ ಈಟ್ ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತ ಆರ್ಥಿಕ ನಷ್ಟ ರೇಖೆ ಅಂದ್ರೆ ಆ ಕೀಟಗಳನ್ನ ಹತೋಟಿ ಮಾಡದೇ ಇದ್ರೆ ನಮ್ಗೆ ಆರ್ಥಿಕವಾಗಿ ನಷ್ಟ ಉಂಟಾಗುತ್ತೆ ಅಂತ ಅಂದಾಗ ಮಾತ್ರ ನಾವು ಇಲ್ಲಿ ರಾಸಾಯನಿಕ ಕೀಟನಾಶಕಗಳನ್ನ ಶಿಫಾರಸು ಮಾಡ್ತೇವೆ. ಇಲ್ಲಿ ಕಂಡುಬರುವಂತಹ ಪ್ರಮುಖ ಕೀಟಗಳು ಮತ್ತು ಎಷ್ಟು ಮಟ್ಟಿಗೆ ಬಾಧೆಯನ್ನು ಉಂಟು ಮಾಡ್ತವೆ ಸರ್? ಏನ್ ಹೇಳ್ಬೇಕಂತಂದ್ರೆ ಈ ಮಲೆನಾಡು ಭಾಗದಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಕೀಟ ಎಲೆ ಸುರುಳಿ ಕೀಟ ಅಂತ, ಲೀಫ್ ರೋಲರ್ ಅಥವಾ ಲೀಫ್ ಫೋಲ್ಡರ್ ಅಂತ ಹೇಳ್ತೀವಿ, ಅದಕ್ಕೆ ಎಲೆ ಮಡಚು ಹುಳ ಅಂತಾನು ಕೂಡ ಹೇಳ್ತಾರೆ. ಇಲ್ಲಿ ಜನರು ಅದಕ್ಕೆ ಆಡು ಭಾಷೆನಲ್ಲಿ ಬಿಳೆ ಎರೆ ಅಥವಾ ಎರಗುಲು ಅಂತಾನು ಕೂಡ ಅದಕ್ಕೆ ಹೇಳ್ತಾರೆ. ಸೊ ಇದು ಒಂದು ಗುಡ್ಡಗಾಡು ಪ್ರದೇಶದ ಒಂದು ಪ್ರಮುಖವಾದಂತಹ ಸಮಸ್ಯೆ ಇದು. ನಾ ಈಗಾಗಲೇ ಹೇಳಿದಂತೆ ಗರಿ ಮಡಚ ಹುಳ ಅಂತಂದ್ರೆ ಗರಿಗಳನ್ನ ಏನ್ ಮಾಡುತ್ತೆ, ಗರಿಗಳ ಅಂಚನ್ನ ಒಂದಕ್ಕೊಂದು ಮಡಚ್ಕೊಂಡ್ ಬಿಟ್ಟು ಒಳಗಡೆ ಹಸಿರು ಬಣ್ಣದ ಮರಿ ಕೀಡೆ ಹಾನಿ ಮಾಡ್ತದೆ. ಸೊ ಅಥವಾ ಗರಿಗಳು ಒಂದಕ್ಕೆ ಅಂಚು ಮಾಡ್ಕೊಳ್ಳೋದಷ್ಟೇ ಅಲ್ಲ, ಒಂದಕ್ಕೊಂದು ಭತ್ತದ ಗರಿಗಳು ಸೇರಿನೂ ಕೂಡ ಗುಂಪಾಗಿ ಅವು ಹಾನಿ ಮಾಡ್ತವೆ. ಸೊ ಇದು ಒಂದು ಪತಂಗ ಜಾತಿಗೆ ಸೇರಿದಂತಹ ಒಂದು ಕೀಟ ಇದು. ಈ ಕೀಟ ಏನ್ ಮಾಡ್ತದೆ ಅಂತಂದ್ರೆ ಹೆಣ್ಣು ಪತಂಗ ಮೊಟ್ಟೆಗಳನ್ನ ಅದು ಎಲೆ ಗರಿಗಳ ಮೇಲೆ ಇಡ್ತದೆ. ಆ ಮೊಟ್ಟೆಯಿಂದ ಮೂರು ದಿವಸದಲ್ಲಿ ಮರಿ ಹುಳುಗಳು ಹೊರಗೆ ಬಂದು ಆಮೇಲೆ ಅದೇನ್ ಮಾಡುತ್ತೆ, ಗರಿಗಳ ಅಂಚನ್ನ ಒಂದಕ್ಕೊಂದು ಹೆಂಗೆ ಅಂದ್ರೆ ರೇಷ್ಮೆ ಹೇಗೆ ಅದು ತನ್ನ ಬಾಯಿಯಿಂದ ಆತರ ಸಿಲ್ಕ್ ಮಟ್ಟ ಏನ್ ಅದು ಅಂತ ಹೇಳಿ ದಾರ ತರ, ಇದನ್ನು ಕೂಡ ತನ್ನ ಬಾಯಿಯಿಂದ ಅದೇನ್ ಮಾಡ್ತದೆ, ಆ ಗರಿಗಳ ಅಂಚನ್ನ ಎರಡನ್ನೂ ಜೋಡಿಸಿ ಒಳಗಡೆನೆ ಇದ್ಕೊಂಡ್ಬಿಟ್ಟು ಆ ಹಸಿರು ಭಾಗ ಅಂದ್ರೆ ಅದಕ್ಕೆ ಪತ್ರ ಹರಿತು ಅಂತ ಹೇಳ್ತೀವಿ, ಆ ಹಸಿರು ಭಾಗವನ್ನ ಅದು ಕೆರೆ ತಿನ್ನುತ್ತೆ. ಸೊ ಈ ಹಸಿರು ಭಾಗ ನಮ್ಮ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಥವಾ ಆಹಾರ ತಯಾರಿಕೆಗೆ ತುಂಬಾ ಪ್ರಮುಖವಾಗಿರೋದ್ರಿಂದ ನಮ್ಗೆ ಏನಾಗುತ್ತೆ, ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ. ನಮ್ಮ ರೈತರಿಗೆ ಏನ್ ಅನ್ಸುತ್ತೆ, ದೂರದಿಂದ ನೋಡಿದ್ರೆ ಯಾರೋ ಸುಣ್ಣ ಸಿಂಪಡಿಸಿದಾರೋ ಅನ್ನೋ ಲಕ್ಷಣಗಳು ಕೂಡ ಕಾಣ್ತವೆ. ತುಂಬಾ ನಾವು ಏನು ಅದಕ್ಕೆ ಬಹಳ ಅಂದ್ರೆ ನಾವೇನು ಹತೋಟಿ ಕ್ರಮಗಳನ್ನ ಕೈಗೊಂಡಿಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ನಮ್ಮ ಬೆಳೆ ಎಲ್ಲ ಬಿಳಿ ಬಿಳಿ ಬಿಳಿ ಬಿಳಿ ತರ ಅದಂಗ ಆಗ್ತದೆ. ಸೊ ಅವಾಗ ಏನಾಗುತ್ತೆ, ಸ್ವಲ್ಪ ಇಲ್ಲಿ ರೈತರು ಗಾಬರಿಗೆ ಒಳಗಾಗ್ತಾರೆ, ಏನಪ್ಪ ಬೆಳೆಯಲ್ಲೆಲ್ಲ ಈ ತರ ಆಯ್ತು ಅಂತ ಹೇಳಿ. ಇದು ಭತ್ತದ ನಮ್ಮ ಬೆಳೆನ ಹಾನಿ ಮಾಡ್ತಕ್ಕಂಥದ್ದು. ಬಟ್ ನಾವಿಲ್ಲಿ ಏನ್ ನೋಡಿದೀವಿ ಅಂತಂದ್ರೆ ಒಂದು ಸಂಶೋಧನೆ ಏನ್ ಹೇಳುತ್ತೆ, ಹೈದರಾಬಾದ್ ಅಲ್ಲಿ ರೈಸ್ ಇನ್ಸ್ಟಿಟ್ಯೂಟ್ ಇದೆ, ಅಂದ್ರೆ ಭತ್ತದ ಸಂಶೋಧನಾಲಯ ಇದೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಫ್ಲಾಗ್ ಲೀಫ್ ಅಂತ ಏನ್ ಹೇಳ್ತಾರೆ, ಫ್ಲಾಗ್ ಲೀಫ್ ಅಂತಂದ್ರೆ ತೆನೆ ಏನು ಬಿಡುತ್ತೋ ಅದ್ರ ಹತ್ರಕ್ಕೆ ಯಾವ್ದು ಎಲೆ ಗರಿ ಇರುತ್ತೋ ಅದಕ್ಕೆ ಫ್ಲಾಗ್ ಲೀಫ್ ಅಂತ ಹೇಳ್ತೀವಿ. ಆ ಎಲೆಗೆ ಏನಾದ್ರೂ ಈ ಎಲೆ ಸುರುಳಿ ಕೀಟದ ಬಾಧೆ ಉಂಟಾದ್ರೆ ನಮಗೆ ಶೇಕಡ 80% ಹಾನಿ ಉಂಟಾಗುವಂತ, ಯಾಕಂತಂದ್ರೆ ಅದು ಹತ್ರನೇ ಇರೋದ್ರಿಂದ ಗರಿ, ಅಲ್ಲಿಂದಲೇ ಆಹಾರ ತಯಾರಿಕೆಗೆ ಅದು ಪ್ರಮುಖವಾಗಿ ನಮ್ಮ ಕಾಳುಗಳಿಗೆ ಆಹಾರವನ್ನು ಒದಗಿಸೋದ್ರಿಂದ ಅದು ನಮಗೆ ಗಂಭೀರ ಸ್ವರೂಪದಲ್ಲಿ ಹಾನಿ ಮಾಡ್ತದೆ, ಇಲ್ಲಂತಂದ್ರೆ ನಮಗೆ 20-30% ಅಷ್ಟು ಹಾನಿ ಕೂಡ ಕಂಡು ಬರ್ತದೆ. ಈಗ ಈ ಎಲೆ ಸುರುಳಿ ಕೀಟದ ಒಂದು ಸಮಗ್ರ ನಿರ್ವಹಣೆ ಅಂದ್ರೆ ಹೇಗೆ? ಎಲೆ ಸುರುಳಿ ಕೀಟ ಸಮಗ್ರ ನಿರ್ವಹಣೆ ಅಂದ್ರೆ ಇಲ್ಲಿ ಕೂಡ ಜನರು ನಾವು ನೋಡಿದೀವಿ, ಸಾಮಾನ್ಯವಾಗಿ ಏನಾದ್ರೂ ಆ ತರದ ಕೀಟಗಳು ಬಂದು, ಇದೊಂದೇ ಕೀಟ ಅಂತಲ್ಲ, ನಮ್ಮಲ್ಲಿ ಮತ್ತೊಂದು ಕೊಟ್ಟೆ ಹುಳು ಅಂತ ಬರ್ತದೆ, ಕೇಸ್ವರ್ಮ್ ಅಂತ, ಅವೆಲ್ಲ ಬಂದಾಗ ಏನ್ ಮಾಡ್ತಾರೆ ಅಂತಂದ್ರೆ ಮುಳ್ಳಿನ ಬರ್ಲನ್ನ ತಗೊಂಡ್ಬಿಟ್ಟು ಬೆಳೆಗಳ ಮೇಲೆ ಪಾಸ್ ಮಾಡ್ತಾರೆ. ಇದು ತುಂಬಾ ಕಾಮನ್ ಮೆಥಡ್ ನಮ್ಮಲ್ಲಿ, ಸಿದ್ದಾಪುರ, ಯಲ್ಲಾಪುರ, ಸಿರ್ಸಿ ಭಾಗದಲ್ಲಿ ಆಗಿರ್ಬೋದು. ಯಾಕಂದ್ರೆ ಇಲ್ಲಿ ತುಂಬಾ ಮಳೆ ಹೋಯ್ತಾ ಇರೋದ್ರಿಂದ ರೈತರಿಗೆ ಬೇರೆ ಇಲ್ಲಿ ಅವಕಾಶನೇ ಇಲ್ಲ. ಸೊ ಆ ಮೆಥಡ್ ಅನ್ನ ಮಾಡ್ತಾರೆ. ನಾವೂ ಕೂಡ ಅದನ್ನ ವೈಜ್ಞಾನಿಕವಾಗಿ ಅದನ್ನ ಪರಿಶೀಲನೆ, ವ್ಯಾಲಿಡೇಷನ್ ಅಂತ ಹೇಳ್ತೀವಿ, ವಿಶ್ಲೇಷಣೆ ಮಾಡಿದಾಗ ಅದು ಒಂದು ಒಳ್ಳೆ ಮೆಥಡ್. ಈಗ ಏನೇ ನಾವು ಸಿಂಪರಣೆಗಳನ್ನು ಶಿಫಾರಸು ಮಾಡೋಕ್ಕಿಂತ ಮುಂಚೆ ಮುಳ್ಳಿನ ಬರ್ಲನ್ನ ತಗೊಂಡ್ಬಿಟ್ಟು ಬೆಳೆಗಳ ಮೇಲೆ ಹಾಯಿಸಬೇಕು. ಅದು ಪರಗಿ ಮುಳ್ಳಾಗಿರ್ಬೋದು ಅಥವಾ ಬೈನೆ ಮರಗಳಾಗಿರ್ಬೋದು, ಅದನ್ನ ನಾವು ಬೆಳೆಗಳ ಮೇಲೆ ಹಾಯಿಸಿದ್ರೆ ಏನಾಗುತ್ತೆ, ಗರಿಗಳು ಒಂದನ್ನು ಮಡಚ್ಕೊಂಡಿದ್ದು ಅದು ಓಪನ್ ಆಗ್ತದೆ. ಸೊ ಆಮೇಲೆ ಅದರಿಂದ ಹುಳಗಳು ಎಕ್ಸ್ಪೋಸ್ ಆಗ್ತವೆ ಅಥವಾ ನೀರಿಗೆ ಬೀಳ್ತವೆ, ನಾವು ಆಮೇಲೆ ಏನಾದ್ರೂ ಹತೋಟಿ ಕ್ರಮಗಳನ್ನು ಕೈಗೊಳ್ಬಹುದು. ಅಷ್ಟೇ ಅಲ್ಲ, ನಾವು ಭತ್ತದಲ್ಲಿ ಇದೊಂದೇ ಕೀಟ ಅಂತಲ್ಲ, ಯಾವುದೇ ಕೀಟಕ್ಕಾದ್ರೂ ಕೂಡ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು. ನಮ್ಮ ಕಾಲ್ಗೆ ಸ್ವಚ್ಛ ಇರಬೇಕು, ಬದುಗಳ ಮೇಲೆ ಎಲ್ಲ ಹುಲ್ಲು ಬೆಳೆದೆ ಇದ್ದಂಗೆ ನೋಡ್ಕೊಳ್ಬೇಕು ಹೇಳ್ತೀವಿ. ತುಂಬಾ ಕಷ್ಟ, ಯಾಕಂತಂದ್ರೆ ಇಲ್ಲಿ ಮಳೆ ಜಾಸ್ತಿ ರಾಶಿ ಆಗೋದ್ರಿಂದ ಮತ್ತೆ ಕೂಲಿ ಆಳುಗಳ ಸಮಸ್ಯೆನೂ ಕೂಡ ತುಂಬಾ ಇದೆ. ಬಟ್ ಆದ್ರೆ ಒಂದೊಂದು ಕೀಟಗಳಿಗೆ ಏನಾಗುತ್ತೆ, ಅವು ಬೆಳೆಗಳ ಮೇಲೆ ಬರಕ್ಕಿಂತ ಮುಂಚೆ ಹುಲ್ಲಿನ ಜಾತಿಯ ಕಳೆ ಸಸ್ಯಗಳ ಮೇಲೇನೆ ತಮ್ಮ ಸಂತತಿಯನ್ನ ಬೆಳೆಸ್ಕೊಂಡು ಆಮೇಲೆ ಅದು ಭತ್ತಕ್ಕೆ ಹಾನಿ ಮಾಡೋದ್ರಿಂದ ಆದಷ್ಟು ಗದ್ದೆ ಕಾಲುವೆಗಳಲ್ಲಿ ಬದುಗಳ ಮೇಲೆ ಹುಲ್ಲು ಬೆಳೆದೇ ಇದ್ದಂಗೆ ನೋಡ್ಕೊಳ್ಬೇಕು. ಮತ್ತೆ ನಾನು ಇವಾಗಲೇ ಹೇಳಿದೆ, ಈ ಹುಳುಗಳಲ್ಲಿನೂ ಕೂಡ ನೈಸರ್ಗಿಕವಾಗಿ ಹತೋಟಿ ಆಗ್ತದೆ ಅಂತ ಹೇಳಿ ಸಂಶೋಧನೆಗಳಿಂದ ನೋಡಿದಾಗ, ನಮೋರಿಯಾ ರಿಲಿ ಅಂತ, ನಾ ಮುಂಚೆ ನಮೋರಿಯಾ ಅಂತಿದ್ವಿ, ಅದಕ್ಕೆ ಹೆಸರು ಚೇಂಜ್ ಆಗಿದೆ, ಮೆಟರೈಸಿಯಂ ರಿಲಿಯನ್ ಅಂತ. ಇದು ಒಂದು ಜೈವಿಕ ಕೀಟನಾಶಕ, ಇದು ಒಂದು ಫಂಗಸ್, ಇದು ಅಂತಂದ್ರೆ ಶಿಲೀಂಧ್ರ. ಈ ಇದು ನಮ್ಗೆ ಏನು, ನಾನು ಎಲೆ ಸುರುಳಿ ಕೀಟ ಅಂತ ಹೇಳಿದ್ನು, ಆ ಕೀಟದ ಮರಿ ಹುಳುಗಳಿಗೆ ಅದು ರೋಗವನ್ನ ಬರೆಸುತ್ತದೆ, ಶಿಲೀಂಧ್ರದ ಬೂಸ್ಟ್ ಬೆಳೀತದೆ ಅಂತ ನಮ್ಮಲ್ಲಿ ಹೇಳ್ತಾರೆ, ಆ ತರದ ರೋಗವನ್ನದು ಬರಸ್ತದೆ. ಸೊ ಇದು ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ, ತೋಟಗಾರಿಕಾ ವಿಶ್ವವಿದ್ಯಾಲಯ ಎಲ್ಲನೂ ಕೂಡ ಇದು ಸಿಗ್ತದೆ. ಮತ್ತೆ ಯಾರು ಜೈವಿಕ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾರೋ ಅವ್ರ ಹತ್ರ ಸಿಗ್ತದೆ. ಇದನ್ನ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬಹುದು. ಅಷ್ಟೇ ಅಲ್ಲ, ನಮ್ಮಲ್ಲಿ ಮುಕ್ಕಡ್ಕ ಅಂತ ಹೇಳ್ಬಿಟ್ಟು ಗ್ನೀಡಿಯಾ ಗ್ಲಾಕಾ ಅಂತ ಅದ್ರ ವೈಜ್ಞಾನಿಕ ಹೆಸರು, ಅದು ನಮ್ದು ಯಾಣ ಭಾಗದಲ್ಲೆಲ್ಲ ತುಂಬಾ ಇದೆ. ಸೊ ಜಾನ್ಮನೆ ಆ ರೇಂಜ್ ಅಲ್ಲೆಲ್ಲ ಅಲ್ಲಿ ರೈತರು ಇದನ್ನ ಮಾಡ್ತಾ ಇದ್ರು. ಬಟ್ ಅದು ಎಷ್ಟು ಪರ್ಸೆಂಟೇಜ್ ಅಲ್ಲಿ ಹಾಕ್ಬೇಕು ಅಂತ ಸುಮ್ಮನೆ ಒಂದು ಲೆಕ್ಕಾಚಾರ ಇರಲಿಲ್ಲ. ಮಾಡ್ತಿದ್ರು ಒಂಥರ ಹತೋಟಿ ಆಗುತ್ತೆ ಅಂತೇಳಿ ನಾವನ್ನು ಕೂಡ ಅದನ್ನ ಸಂಶೋಧನೆಯಿಂದ ವ್ಯಾಲಿಡೇಷನ್ ಮಾಡಿದಾಗ ಅಥವಾ ಪರಿಶೀಲನೆ ಮಾಡಿದಾಗ ಸುಮಾರು 5% ಮುಕ್ಕಡ್ಕ ಎಲೆಯ ಕಷಾಯವನ್ನು ಮಾಡಿ ಸಿಂಪರಣೆ ಮಾಡೋದ್ರಿಂದ ಕೂಡ ಸಾವಯವ ಪದ್ಧತಿಯಲ್ಲಿ ಇದನ್ನ ಹತೋಟಿ ಮಾಡಬಹುದು. ಒಂದ್ ವೇಳೆ ಇದು ಎಲ್ಲ ಕಡೆ ಲಭ್ಯ ಇಲ್ಲ ಅಂತಂದ್ರೆ ಬೇವು ಆಧಾರಿತ ಕೀಟನಾಶಕಗಳು ಕೂಡ ಮಾರ್ಕೆಟ್ ಅಲ್ಲಿ ಲಭ್ಯವಿದಾವೆ. ಸುಮಾರು 300 ಹಿಡ್ಕೊಂಡ್ಬಿಟ್ಟು 10,000 ಈಗೇನು 50,000 ppm ಮಟನು ಬಂದಿದೆ. ಸೊ ಅದನ್ನ 3-10,000 ppm ಅಂತಂದ್ರೆ 1% ಅಂತ ಲೆಕ್ಕಾಚಾರ, ಅದನ್ನ 1 ml ಹಾಕೊಂಡು ನಾವು ಸಿಂಪರಣೆ ಮಾಡಬಹುದು. ಇಲ್ಲಂತಂದ್ರೆ 3-5 ml 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಮತ್ತೆ ಈಗ ಒಬ್ಬೊಬ್ಬರು ರೈತರಿಗೆ ಏನಿರುತ್ತೆ, ಬೆಳೆ ಚೆನ್ನಾಗಿ ಬೆಳಿಬೇಕು ಮತ್ತೆ ರಾಸಾಯನಿಕ ಬಳಸಲೇಬೇಕು ಅಂತ ಅನಿವಾರ್ಯತೆ ಇದ್ದಾಗ ಶಿಫಾರಿತ ಕೀಟನಾಶಕಗಳು ಕೂಡ ಲಭ್ಯವಿದಾವೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೃಷಿ ಇಲಾಖೆಯಲ್ಲಿ ಪ್ರೊಫೆನಫಾಸ್ ಅನ್ನುವಂತಹ ಕೀಟನಾಶಕ, ಪ್ರೊಫೆನಫಾಸ್ 50 ac 2 ml, ಅಥವಾ ನಮ್ಮಲ್ಲಿ ಸಾಮಾನ್ಯವಾಗಿ ಬಳಸತಕ್ಕಂತಹ ಕೀಟನಾಶಕ ಕ್ಲೋರ್ ಪೈರಿಫಾಸ್ 20 ec ಅಂತ ಇರ್ತದೆ, ಅದನ್ನು ಕೂಡ 2 ml 1 ಲೀಟರ್ ನೀರಿಗೆ ಹಾಕಿ ನಾವು ಸಿಂಪರಣೆ ಮಾಡಬಹುದು. ಸೊ ಇಲ್ಲಿ ನಾವು ಬಹಳ ಸ್ವಲ್ಪ ಮುಂಜಾಗ್ರತೆ ವಹಿಸಬೇಕು, ಯಾಕಂದ್ರೆ ಇಲ್ಲಿ ಹೆಚ್ಚು ಮಳೆ ಬೀಳ್ತಾ ಇರೋದ್ರಿಂದ ಆದಷ್ಟು ನಾವು ಈಗಾಗಲೇ ಮಳೆ ಇಲ್ಲದೆ ಇರತಕ್ಕಂತಹ ವಾತಾವರಣವನ್ನು ನೋಡ್ಕೊಂಡ್ಬಿಟ್ಟು ಇಲ್ಲಿ ಸಿಂಪರಣೆ ಮಾಡಬೇಕಾಗ್ತದೆ. ಮತ್ತೆ ಸಿಂಪರಣೆ ಮಾಡಿದಾಗೂ ಕೂಡ 3 ತಾಸುಗಳ ಒಳಗಾಗಿ ಮಳೆ ಬರಬಾರ್ದು. ಇದು ಇದು ಒಂದೇ ಕೀಟಕ್ಕಂತಲ್ಲ, ಯಾವುದೇ ಕೀಟಕ್ಕೆ ನಾವು ಅಥವಾ ರೋಗಕ್ಕೆ ಹತೋಟಿ ಕ್ರಮಗಳನ್ನು ಕೈಗೊಂಡಾಗ್ಲೂ ಕೂಡ ಇದನ್ನ ಗಮನ ಹರಿಸಬೇಕು. ಮತ್ತೆ ಎಕರೆವಾರು ಕೂಡ ಸುಮಾರು 150, ಯಾಕಂದ್ರೆ ಬೆಳೆ ಚಿಕ್ಕದಿದ್ದಾಗ 150 ಆದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ 200-250 ಲೀಟರ್ನಷ್ಟು ಆದ್ರೂ ಸಿಂಪರಣಾ ದ್ರಾವಣ ಉಪಯೋಗಿಸಬೇಕು. ಮತ್ತೆ ಗದ್ದೆಯಲ್ಲಿ ನೀರು ನಿಂದಿರಬಾರದು ಸಿಂಪರಣೆ ಮಾಡಿದಾಗ, ಅದು ಅಷ್ಟು ಒಂದೊಂದ್ಸಲ ಪರಿಣಾಮಕಾರಿಯಾಗಿ ಆಗಲ್ಲ. ಮತ್ತೆ ಈ ಕೀಟಕ್ಕೆ ಹೇಳಿದ ಹಾಗೆ ಮುಳ್ಳಿನ ಬರಲನ್ನ ತಗೊಂಡು ಬೆಳೆಗಳ ಮೇಲೆ ಹಾಯಿಸಿ ಆಮೇಲೆ ನಾವು ಸಿಂಪರಣೆ ಮಾಡೋದು ತುಂಬಾ ಪರಿಣಾಮಕಾರಿಯಾಗಿ ಆಗುತ್ತೆ. ಅದೇ ಈ ಎಲೆ ಸುರುಳಿ ಕೀಟವನ್ನ ಹತೋಟಿ ಮಾಡುವ ಹುಳಗಳನ್ನ ತಿನ್ನುವಂತಹ ಹಕ್ಕಿಗಳನ್ನ ಇದೆಯಾ ಈ ಸುತ್ತಮುತ್ತ? ಹಕ್ಕಿಗಳು ಇಲ್ಲಿ ಇಲ್ಲ. ಯಾಕೆ ಅಂತಂದ್ರೆ ಅದು ಗರಿಗಳು ಒಂದಕ್ಕೊಂದು ಮಡ್ಚಿಕೊಂಡು ಒಳಗಡೆ ಇರೋದ್ರಿಂದ ಅದು ಇದಕ್ಕೆ ಅಷ್ಟು ಎಕ್ಸ್ಪೋಸ್ ಆಗಿರಲ್ಲ. ಇದಕ್ಕೆ ರೋಗಗಳು ಬರ್ತವೆ, ಅದನ್ನ ನಾವು ನೋಡಿದೀವಿ. ಅದೇ ಹೇಳಿದ್ರೆ ಡಮೋರಿಯಾ ರೆಲಿ ಅನ್ನುವಂತಹ ರೋಗ ಅದಿದೆ. ಬಟ್ ಇದಕ್ಕೇನು ಕೂಡ ಪರತಂತ್ರ ಕೀಟಗಳು ಕೂಡ ಇದಾವೆ. ಅದಕ್ಕೆ ಟ್ರೈಕೋಗ್ರಾಮ ಅಂತ ಇದೆ, ಟ್ರೈಕೋ ಕಾರ್ಡ್ಸ್ ಅಂತ ನಮ್ಗೆ ಸಿಗ್ತದೆ. ಆ ಕಾರ್ಡ್ಗಳನ್ನ ಬಿಡಬಹುದು. ಬಟ್ ಇಲ್ಲಿ ಏನಾಗ್ತದೆ ಅಂದ್ರೆ ಅದ್ರ ಲಭ್ಯತೆ ತುಂಬಾ ಕಡಿಮೆ ಇರೋದ್ರಿಂದ ನಾವು ಅಕಾಡೆಮಿಕ್ ಪರ್ಪಸ್ ಅಲ್ಲಿ ಮಕ್ಕಳಿಗೆಲ್ಲ ಹೇಳುವಾಗ ಹೇಳ್ತೀವಿ, ಒಂದೊಂದು ಕಡೆ ಅದರ ಲಭ್ಯತೆ ಜಾಸ್ತಿ ಇದೆ. ಈಗ ನೋಡಿ ಗಂಗಾವತಿ, ನಮ್ಮಲ್ಲೆಲ್ಲ ಭತ್ತದ ಏರಿಯಾ ತುಂಬಾ ಕಡಿಮೆ ಆಯ್ತು, ಬಟ್ ಗಂಗಾವತಿ ಏರಿಯಾದಲ್ಲಿ ಇನ್ನೂ ಕೂಡ ಭತ್ತ ತುಂಬಾ ಚೆನ್ನಾಗಿ ಬೆಳೀತಾ ಇದಾರೆ. ಸೊ ಆ ಏರಿಯಾದಲ್ಲಿ ಒಂದು ಗಂಗಾವತಿ ರಿಸರ್ಚ್ ಸ್ಟೇಷನ್ ಅಲ್ಲೆಲ್ಲ ಲಭ್ಯ ಇದಾವೆ. ಇಲ್ಲಿ ಬೈಲಹೊಂಗಲ್ ಭಾಗದಲ್ಲೆಲ್ಲ ಅಲ್ಲಿ ಎಲ್ಲ ಲಭ್ಯ ಇದೆ. ಬಟ್ ನಮ್ಮ ಭಾಗದಲ್ಲಿ ಅದರದ ಲಭ್ಯತೆ ತುಂಬಾ ಕಡಿಮೆ. ಮತ್ತೆ ಅಲ್ಲಿಂದ ಇಲ್ಲಿಗೆ, ಯಾಕಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಇಲ್ಲೆಲ್ಲ ಗುಡ್ಡಗಾಡು ಪ್ರದೇಶ ಆಗಿದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಡೇ ತುಂಬಾ ಸಮಸ್ಯೆ ಇದೆ. ಮತ್ತೆ ಫೋನ್ ಸಿಗ್ನಲ್ಸ್ ಇಲ್ಲ, ಕಮ್ಯುನಿಕೇಶನ್ ಪ್ರಾಬ್ಲಮ್ ತುಂಬಾ ಆಗತ್ತೆ. ಸೊ ರೈತರು ಲೋಕಲ್ ಆಗಿ ಅಥವಾ ಸ್ಥಳೀಯವಾಗಿ ಏನು ವಸ್ತುಗಳು ದೊರಕ್ತಾವೋ ಅದರಿಂದ ಕೂಡ ಕೀಟಗಳನ್ನ ಹತೋಟಿ ಮಾಡ್ಕೊಳ್ಳೋದು ತುಂಬಾ ಉಪಯುಕ್ತ ಅಂತಾನೆ ಹೇಳ್ತೀನಿ. ಇದು ಬಿಟ್ರೆ ಬೇರೆ ಏನೇನು ಕೀಟಗಳು ಬಾಧಿಸ್ತವೆ? ಇದು ಬಿಟ್ರೆ ನಾವು ನೋಡಿದ ಹಾಗೆ ಇಲ್ಲಿ ಮತ್ತೊಂದು ಪ್ರಮುಖವಾದಂತ ಕೀಟ ಅಂತಂದ್ರೆ ಕಾಂಡ ಕೊರಕ. ಅದಕ್ಕೆ ಇಲ್ಲಿ ಭಾಗದ ರೈತರು ಅದಕ್ಕೆ ಗನ್ ಹುಳ ಅಂತ ಹೇಳ್ತಾರೆ. ಕಾಂಡ ಕೊರಕ ಅಂದ್ರೆ ಸ್ಟೆಮ್ ಬೋರರ್ ಅಂತ ಹೇಳ್ತೀವಿ, ಪ್ರಮುಖವಾಗಿ ಯೆಲ್ಲೋ ಸ್ಟೆಮ್ ಬೋರರ್ ಅಥವಾ ಹಳದಿ ಕಾಂಡ ಕೊರಕ ಅಂತ ಹೇಳ್ತೀವಿ. ಈ ಕೀಟನು ಕೂಡ ನಮಗೆ ಮುಂಡಗೋಡ್ ಭಾಗದಲ್ಲಿ, ಹಳಿಯಾಳ್ ಆ ಭಾಗದಲ್ಲೆಲ್ಲ ತುಂಬಾ ಇದೆ. ಬಟ್ ಅದ್ರ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ರೈತರಿಗೆ ಇದು ಯಾವಾಗ ಹಾನಿ ಮಾಡ್ತದೆ ಅಂತ ಬೇಗ ಗೊತ್ತಾಗಲ್ಲ. ಯಾವಾಗ ಇದ್ರದ್ದು ಹಾನಿ ಲಕ್ಷಣಗಳು ತೆನೆ ಬರೋ ಟೈಮ್ ಅಲ್ಲಿ ನಮ್ಗೆ ಇದು ಹಾನಿ ಲಕ್ಷಣಗಳು ಗೋಚರಿಸ್ತವೆ ಅಂತಂದ್ರೆ ಬಿಳಿ ತೆನೆ ಬರ್ತದೆ, ಅವಾಗ ರೈತರು ನಮ್ಮಲ್ಲಿ ಸ್ಯಾಂಪಲ್ ನ ತಗೊಂಡ್ ಬರ್ತಾರೆ. ಅಯ್ಯೋ ಮೇಡಮ್ ಈ ತರ ಆಗ್ಬಿಟ್ಟಿದೆ, ಏನ್ ಮಾಡೋದು ಅಂತ ನಾವು ಅದೇ ಹೇಳ್ತಿರ್ತೀವಿ. ಅಲ್ಲಿ ನಾವು ಎಲ್ಲಾ ಕಡೆ ಹೋದಾಗೂ ಹೇಳ್ತೀವಿ, ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಅಲ್ಲಿ ತಗೊಂಡ್ ಬಂದ್ಬಿಡ್ರಿ, ಈ ಸ್ಟೇಜ್ ಅಲ್ಲಿ ತಂದ್ರೆ ನಾವೇನ್ ಮಾಡಕ್ ಆಗತ್ತೆ ಹೇಳಿ. ಫುಲ್ ತೆನೆ ಬಂದಾಗ ಹೋಗ್ಬಿಟ್ಟಿದೆ, ಬಿಳಿ ತೆನೆ ಆಗಿದೆ. ಈಗ ನೀವು ಸಿಂಪರಣೆ ಮಾಡಿದ್ರು ಕೂಡ ಮತ್ತೆ ಕಳ್ಕಟ್ಟಲ್ಲ. ಸೊ ಹೀಗಾಗಿ ಸೊ ಎಲ್ಲಿ ನಮ್ಗೆ ಈ ಕೀಟ ಗಂಭೀರ ಸ್ವರೂಪದಲ್ಲಿ ಹಾನಿ ಮಾಡ್ತದೆ ಅಂತ ಗೊತ್ತಾದಲ್ಲಿ ಅಲ್ಲಿ ನೀವು ಮೊದಲನೇ ಈ ಕೀಟ ಬರೋದಕ್ಕಿಂತ ಮುಂಚೆ ಪ್ರಿಕಾಷನರಿ ಮೆಜರ್ ಅಥವಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕು. ಸೊ ಇದಕ್ಕಿಂತ ಮುಂಚೆ ಯಾವ ತರ ಹಾನಿ ಮಾಡ್ತದೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಇದು ಒಂದು ಪತಂಗ ಜಾತಿಗೆ ಸೇರಿದ ಕೀಟ. ಇದು ನಮ್ಮಲ್ಲಿ ಗಡ್ಡೆ ಹತ್ರ ಯಾರ್ದು ಮನೆ ಇರ್ತದೋ ಅವ್ರು ಗೊತ್ತಿರ್ತದೆ. ಹೊರಗಡೆ ಲೈಟ್ ಹಾಕಿದಾಗ ಈ ತರ ಹುಲ್ಲಿನ ಬಣ್ಣದ ಪತಂಗ ಏನ್ ಮಾಡ್ತದೆ, ಅದ್ರ ಮುಂದಿನ ರೆಕ್ಕೆಗಳ ಮೇಲೆ ಒಂಥರ ಚುಕ್ಕೆ ಇರ್ತದೆ. ಸೊ ಇದು ಬಹಳ ಜನ ನೋಡಿದ್ರೆ ಆ ಪತಂಗಗಳು ಏನ್ ಮಾಡ್ತವೆ ಅಂತಂದ್ರೆ, ಗಂಡು ಮತ್ತೆ ಹೆಣ್ಣು ಪತಂಗ ಸೇರಿ ಭತ್ತದ ಗರಿಗಳ ತುದಿಭಾಗದಲ್ಲಿ ಅದು ಮೊಟ್ಟೆಗಳಲ್ಲಿ ಇರ್ತದೆ. ಸೊ ಆ ಮೊಟ್ಟೆ ಗುಂಪಲ್ಲಿ ಏನಿಲ್ಲ ಅಂದ್ರೆ ಒಂದು 20-30 ಮೊಟ್ಟೆಗಳು ಇರ್ತವೆ, ಅಂತ ಒಂದ್ 4-5 ಗುಂಪದು ಇರ್ತದೆ. ಸೊ ಅದರಿಂದ ಅರ್ಥ ಆಗುತ್ತೆ ನಮ್ಗೆ ಒಂದು 100-120 ಮೊಟ್ಟೆಗಳನ್ನ ಇರ್ತದೆ. ಮೊಟ್ಟೆಯಿಂದ ಮರಿ ಹುಳುಗಳು ಹೊರಗೆ ಬಂದ್ಮೇಲೆ ಅವು ಏನ್ ಮಾಡ್ತವೆ, ಇದು ಬೆಳೆನ ಎಲ್ಲಾ ಹಂತದಲ್ಲಿನೂ ಬಾಧಿಸುತ್ತೆ. ಅದಿನ್ನು ಸಸಿ ಹಂತದಲ್ಲಿದ್ದಾಗ ಅಥವಾ ಇನ್ನು ಬೆಳವಣಿಗೆ ಹಂತದಲ್ಲಿ ಟಿಲ್ಲರಿಂಗ್ ಸ್ಟೇಜ್ ಅಂತ ಹೇಳ್ತೀವಿ, ಆ ಹಂತದಲ್ಲಿದ್ದಾಗ ಅದೇನ್ ಮಾಡುತ್ತೆ, ಗಣ್ಣು ಹುಳ ಅಂತ. ಯಾಕಂದ್ರೆ ಗಣ್ಣು ಹುಡುಗ ಅಂದ್ರೆ ತೋಟೆ ಮಾಡುತ್ತೆ ಅಥವಾ ರಂಧ್ರ ಮಾಡುತ್ತೆ ಅಂದ್ರೆ ಒಳ ಕಾಂಡಕ್ಕೆ ಅದು ಇದು ಮಾಡಿಬಿಟ್ಟು ಒಳಗಿನ ತಿರುಳನ್ನದು ತಿನ್ನುತ್ತೆ. ಒಂದ್ ವೇಳೆ ಅದು ಇದ್ರ ಹಂತದಲ್ಲಿದ್ದಾಗ, ಇನ್ನು ಬೆಳವಣಿಗೆ ಹಂತದಲ್ಲಿದ್ದಾಗ ನಡುವಿನ ಸುಳಿ ಸತ್ತೋಗುತ್ತೆ. ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಡೆಡ್ ಹಾರ್ಟ್ ಅಂತ ಹೇಳ್ತೀವಿ, ಅಥವಾ ಸತ್ಯ ಸುಳಿ ಅಂತ ಹೇಳ್ತೀವಿ. ಅದು ಬಹಳ ಬೇಗ ಗೋಚರಿಸಲ್ಲ ಬಹಳ ಜನರಿಗೆ, ಯಾಕಂದ್ರೆ ಜಮೀನ್ ತುಂಬಾ ಇರೋದ್ರಿಂದ ಎಲ್ಲೋ ಒಂದೊಂದು ಕಡೆ ಆತರ ಆಗಿರುತ್ತೆ, ಅಷ್ಟು ಗಮನ ಹರಿಸಲ್ಲ. ಆದ್ರೆ ಯಾವಾಗ ಅದು ತೆನೆ ಹಂತದಲ್ಲಿದ್ದಾಗ ಆ ತೆನೆ ಕಂಪ್ಲೀಟ್ ಆಗಿ ತಿರುಳನ್ನು ತಿಂದಾಗ ತೆನೆಯನ್ನ ಹೊರಗೆ ಬರ್ತದೆ, ಬಟ್ ಅದು ತೆನೆ ಜೊಳ್ಳಾಗಿರುತ್ತೆ. ಅವಾಗ ಏನಾಗುತ್ತೆ, ಎಲ್ಲಾ ಹಸಿರು ತೆನೆಗಳ ಮಧ್ಯೆ ಅದೊಂದೇ ಬಿಳಿ ತೆನೆ ಇದ್ದಾಗ ಓ ನಮ್ಗೆ ಅವಾಗ ಗೊತ್ತಾಗುತ್ತೆ ಬಿಳಿ ತೆನೆ ಆಗಿದೆ ಅಂತ. ಅದನ್ನ ಈಸಿಯಾಗಿ ಹೇಳಿದ್ರೆ ಅದು ಒಳಗಡೆ ನಮ್ಗೆ ಬಿಳಿ ಒಂಥರ ಕ್ರೀಮ್ ಕಲರ್ ಅಂತ ಹೇಳ್ಬೋದು, ಆ ತರದ ಒಂದು ಬಾಲ್ ಹುಳ ಅಂತ ಹೇಳ್ತೀವಿ ನಮ್ಮ ಭಾಗದಲ್ಲೆಲ್ಲ. ಸೊ ಅದು ಒಂಥರದ ಒಂದು ಹುಳ ಸಿಗ್ತದೆ. ಸೊ ಇದು ಹಾನಿ ಮಾಡ್ತಕ್ಕಂಥದ್ದು. ಬಟ್ ಏನಪ್ಪಾ ಅಂತಂದ್ರೆ, ಇದು ಮತ್ತೆ ಕೋಶಾವಸ್ಥೆನೂ ಕೂಡ ಅದರಲ್ಲೇ ಹೋಗುತ್ತದೆ, ಕೆಳಗಡೆನೆ ಅದು ಕೋಶಾವಸ್ಥೆ ಹೋಗ್ತದೆ. ಮತ್ತೆ ಅಲ್ಲಿಂದ ನೆಕ್ಸ್ಟ್ ಪತಂಗಗಳು ಬರ್ತವೆ, ಮತ್ತೆ ಅದಕ್ಕೆ ಏನಾದ್ರು ಆಸರೆ ಸಸ್ಯಗಳು ಸಿಕ್ತು ಅಂತ ಆದ್ರೆ ಮತ್ತೆ ಅದ್ರ ಮೇಲೆ ಅದು ತನ್ನ ಸಂತತಿನ ಅದು ಮುಗಿಸುತ್ತೆ. ಸೊ ಹೀಗಾಗಿ ನಮ್ಮಲ್ಲಿ ಏನಾಗ್ತದೆ ಅಂತಂದ್ರೆ, ಮತ್ತೆ ಭತ್ತದ ನಂತರ ಭತ್ತ ಬೆಳೆ ಏರಿಯ ತುಂಬಾ ಕಡಿಮೆ ಇದೆ. ಇಲ್ಲೆಲ್ಲ ಏನ್ ಮಾಡ್ತಾರೆ, ಭತ್ತ ಬೆಳೆದ ನಂತರ ಒಂದೊಂದು ಸ್ವಲ್ಪ ಏನು ನೀರಾವರಿ ವ್ಯವಸ್ಥೆ ಇತ್ತು ಅಥವಾ ರೆಸಿಡ್ಯುಯಲ್ ಮಾಯಿಶ್ಚರ್ ಅಥವಾ ಹಸಿ ಇತ್ತು ಅಂತ ಆದ್ರೆ, ಉದ್ದು ಬಾವುಡೆ ಹೆಸರು ಶೇಂಗಾ ಈ ತರ ಬೆಳೆಗಳನ್ನು ಬೆಳೆಯೋದ್ರಿಂದ ಇದು ಅಷ್ಟೊಂದು ಗಂಭೀರ ಆಗಿಲ್ಲ. ಬಟ್ ಒಂದೊಂದು ಕಡೆ ಏನಾಗಿದೆ, ನೀರ್ ಎಲ್ಲೆಲ್ಲಿದ್ದನೋ ಅಲ್ಲಿ ಇದು ಸ್ವಲ್ಪ ಒಂದೊಂದು ಏರಿಯಾದಲ್ಲಿ ಇದು ಸ್ವಲ್ಪ ಗಂಭೀರವಾಗಿ ಇದು ಹಾನಿ ಮಾಡ್ತಾ ಇದೆ. ಸೊ ಇದಕ್ಕೂ ಕೂಡ ನಾವು ಹತೋಟಿ ಕ್ರಮಗಳನ್ನ, ಸಮಗ್ರ ಹತೋಟಿ ಕ್ರಮಗಳನ್ನ ಅನುಸರಿಸಬೇಕು. ನಾವು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಹಲವಾರು ಭತ್ತದಲ್ಲಿ ಸಮಗ್ರ ಪೀಡೆ ನಿರ್ವಹಣೆ ಅನ್ನುವಂತಹ ಪ್ರಾತ್ಯಕ್ಷಿಕೆ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದೀವಿ. ರೈತರಿಗೆ ಇದಕ್ಕೆ ನಾವು ಟ್ರಾಪ್ಸ್ ಗಳನ್ನ ಕೂಡ, ಮೋಹಕ ಬಲೆಗಳು ಅಂತ ಹೇಳ್ತೀವಿ, ಅದನ್ನ ತರಿಸಿಕೊಟ್ಟಿದ್ದೇವೆ. ಸೊ ಪ್ರಮುಖವಾಗಿ ಮಾಡಬೇಕಾಗಿದ್ದು ಇಲ್ಲಿ ಬೇಸಿಗೆಯಲ್ಲಿ ಆಳವಾಗಿ ಮಾಗಿ ಉಳುಮೆ ಮಾಡಬೇಕು. ಮಾಗಿ ಉಳುಮೆ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದೇ ಇದೆ, ಯಾಕೆ ಮಾಗಿ ಉಳುಮೆ ಮಾಡ್ತಾರೆ ಅಂತ ಹೇಳಿ. ಏನಾದರೂ ಕೋಶಗಳು ಇತ್ತು, ಏನಾದರೂ ಮೊಟ್ಟೆಗಳು ಇತ್ತು ಅಂತಂದ್ರೆ ಭೂಮಿಯ ಮೇಲ್ಭಾಗಕ್ಕೆ ಬರ್ತದೆ, ಮತ್ತೆ ಅದು ಪಕ್ಷಿಗಳಿಗೆ ಅಥವಾ ಸೂರ್ಯನ ಕಿರಣಕ್ಕೆ ಇದಾಗ್ತದೆ. ಆಮೇಲೆ ಬಿಸಿಲು ಚೆನ್ನಾಗಿ ಕಾಯೋದ್ರಿಂದನೂ ಕೂಡ ಏನಾದ್ರು ಸೂಕ್ಷ್ಮಾಣು ಜೀವಿ ಇದ್ರೂ ಕೂಡ ಅದು ಸತ್ತೋಗ್ತದೆ. ಮತ್ತೆ ಆದಷ್ಟು ಬೆಳೆನ ಹತ್ತಿರ ಕೆಳಗಡೆನೆ ಕೊಯ್ಲು ಮಾಡ್ಬೇಕು. ಇದು ಯಾಕೆ ಹೇಳ್ತಿದೀವಿ ಅಂತಂದ್ರೆ, ನಮ್ಮಲ್ಲಿ ಎಲ್ಲೆಲ್ಲಿ ಕೈಯಿಂದ ಕೊಯ್ಲು ಮಾಡ್ತಾರೋ ಅಲ್ಲಿ ಆತರ ಸಮಸ್ಯೆ ಇರಲ್ಲ. ಬಟ್ ಒಂದೊಂದ್ ಕಡೆ ಏನಾಗಿದೆ, ಎಲ್ಲಾನು ಕೂಡ ಕೂಲಿ ಆಳುಗಳ ಸಮಸ್ಯೆ ಇರೋದ್ರಿಂದ ಮಷೀನ್ಸ್ ಕೂಡ ತುಂಬಾ ಬಂದಿದೆ. ಈ ಮುಂಡಗೋಡ್ ಭಾಗದಲ್ಲೆಲ್ಲ ತುಂಬಾ ಮಷೀನರೀಸ್ ಬಂದಿದೆ ಹಾರ್ವೆಸ್ಟ್ ಗೆ. ಅವ್ರಿಗೇನ್ ಮಾಡ್ತಾರೆ, ಸ್ವಲ್ಪ ಅದು ಮೇಲ್ಗಡೆನೆ ಕೊಯ್ಲು ಮಾಡೋದ್ರಿಂದ ಆ ಹುಳುವಿನ ಕೋಶ ಎಲ್ಲ ಕೆಳಗಡೆ ಇರೋದ್ರಿಂದ ಅದರಲ್ಲೇ ಉಳ್ಕೊಂಡ್ ಬಿಡುತ್ತೆ, ಮತ್ತೆ ಅವ್ರ ಸಂತತಿ ಬೆಳೆಯುತ್ತೆ. ಸೊ ಆದಷ್ಟು ನಾವು ಭೂಮಿಗೆ ಹತ್ತಿರವಾಗಿನೇ ನಾವಿಲ್ಲಿ ಕೊಯ್ಲು ಮಾಡಬೇಕು. ಮತ್ತೇನಪ್ಪಾ ಅಂತಂದ್ರೆ, ನಾನು ಈಗಾಗಲೇ ಹೇಳಿದೆ, ನಾಟಿ ಅದು ಮೊಟ್ಟೆ ಎಲ್ಲಿಡುತ್ತೆ ಅಂತಂದ್ರೆ ಗರಿಗಳ ತುದಿಭಾಗದಲ್ಲಿ ಮೊಟ್ಟೆಗಳನ್ನು ಇಡೋದ್ರಿಂದ. ಸೊ ನಾಟಿ ಮಾಡಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಸಸ್ಯಗಳನ್ನ ಚೂಟಿ ನಾಟಿ ಮಾಡಬೇಕು ಅಂತ. ಬಟ್ ಇದು ಎಲ್ಲಾ ಸಂದರ್ಭದಲ್ಲಿ ಸಾಧ್ಯ ಆಗಲ್ಲ. ಈಗ ಸಸ್ಯಗಳು ಎಲ್ಲಿ ಬೆಳೆ ದೊಡ್ಡಾಗಿರುತ್ತೋ ಅಲ್ಲಿ ನಾವು ಚೂಟಬಹುದು, ಕೊತ್ತಂಬರಿ ಸೇಡ್ ಚೂಟ್ತೀವಲ್ಲ ಆತರ. ಬಟ್ ಆದ್ರೆ ಈ ಸಸಿಗಳು ಸಣ್ಣಿದ್ದಾಗ ನಾವೇನೇ ಹೇಳ್ತೀವಿ, ಒಂದೊಂದ್ಸರ್ತಿ ಬೇಗ ನಾಟಿ ಮಾಡಿದ್ರೆ ಟೇಲರಿಂಗ್ ಚೆನ್ನಾಗಿ ಬರ್ತದೆ, ಈಗ 15 ದಿವಸ ಸಸಿಗಳು ಅಂತೇಳಿ. ಬಟ್ ನಾವು ಆದ್ರೂ ಕೂಡ ಜನರಲ್ಲಿ ಸಾಮಾನ್ಯವಾಗಿ 21-25 ದಿವಸ ಸಸಿಗಳನ್ನ ನಾಟಿ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ನಮಗೆ ಚೂಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾದ್ರೆ, ಅಟ್ಲೀಸ್ಟ್ ನಾವು ಬೇವು ಆಧಾರಿತ ಕೀಟನಾಶಕದಲ್ಲಾದ್ರೂ ಅದಬಹುದು. ಅಥವಾ ಈಗಾಗಲೇ ನಾನು ಮುಂಚೆ ಹೇಳಿದೆ, ಕ್ಲೋರ್ಪೈರಿಫಾಸ್ ಅನ್ನುವಂತಹ ಕೀಟನಾಶಕ, ಆ ಕೀಟನಾಶಕದ ದ್ರಾವಣದಲ್ಲಿ ಅಷ್ಟೇ ಪ್ರಮಾಣ ದ್ರಾವಣದಲ್ಲಾದ್ರೂ ಒಂದು 15-20 ನಿಮಿಷ ಅದ್ದಿ ನಾಟಿ ಮಾಡೋದ್ರಿಂದ ಏನಾದರೂ ಇದರ ಮೊಟ್ಟೆಗಳು ಇತ್ತು ಅಂತಾದ್ರೆ ಅದು ನಾಶ ಆಗ್ತದೆ. ಈಗ ಚೂಟೋದ್ರಿಂದ ಏನಾಗುತ್ತೆ ಅಂತಂದ್ರೆ, ತುದಿಭಾಗದಲ್ಲಿ ಅದು ಮೊಟ್ಟೆ ಸಮೂಹ ಇರೋದ್ರಿಂದ ನಾವು ಕಂಪ್ಲೀಟ್ ಆಗಿ ಮೊಟ್ಟೆ ಸಮೂಹನೇ ತೆಗ್ದಂಗಾಗ್ತದೆ. ಮತ್ತೆ ಒಂದೊಂದ್ಸರ್ತಿ ನಮ್ಗೇನಾಗುತ್ತೆ, ನಮ್ ರೈತರಿಗೆ ಇದು ಕೀಟ ಇದೇನಾ ಇಲ್ಲ ಅಂತ ಒಂದೊಂದ್ಸಲ ಗೊತ್ತಾಗಲ್ಲ. ಸೊ ಅದು ಇದೇನಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಮಾನಿಟರ್ ಮಾಡಕ್ಕೋಸ್ಕರ ಮೋಹಕ ಬಲೆಗಳು ಅಂತ ಬರ್ತದೆ. ಸೊ ಆ ಮೋಹಕ ಬಲೆಗಳನ್ನು ಕೂಡ ನಾವಿಲ್ಲಿ ಹಾಕ್ಬಹುದು. ಅದಕ್ಕೆ ತೋಳಿನಾಕಾರದ ಮೋಹಕ ಬಲೆ ಸಿಗ್ತದೆ ನಮಗೆ. ಅದರೊಳಗಡೆ ನಾವು ಇದು ಸಿರ್ಫುಫೇಗ ಇನ್ಸರ್ಟಿಲಸ್ ಅಂತ ಇದೆ, ಇದು ವೈಜ್ಞಾನಿಕ ಹೆಸರು. ಸೊ ಸಿರ್ಫು ಲ್ಯೂರ್ಸ್ ಅಂತ ಸಿಗ್ತವೆ. ಇದನ್ನು ಕೂಡ ಸಾಮಾನ್ಯ ಎಲ್ಲ ಕಡೆ ಸಿಗಲ್ಲ. ಇದು ಇದು ಒಂದೊಂದು ಕಡೆ ನಾವೀಗ ಹೈದರಾಬಾದ್ ಇಂದ ತರಿಸಿದೀವಿ, ಬ್ಯಾಂಗ್ಳೂರಲ್ಲಿ ಲಭ್ಯ ಇದೆ, ಸ್ವಲ್ಪ ಅದರ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಇದಾರೆ. ಸೊ ಅವ್ರ ಹತ್ರನು ನಾವು ಈಗ ಏನಪ್ಪಾ ಅಂತಂದ್ರೆ ಪ್ರಾತ್ಯಕ್ಷಿಕೆ ರೈತರಿಗೆ ಅಟ್ಲೀಸ್ಟ್ ಪತಂಗ ಯಾವ ತರ ಇರ್ತದೆ ಅಂತ ನೋಡಕ್ಕೋಸ್ಕರನಾದ್ರೂ ನಾವೀಗ ತರಿಸಿದೀವಿ ಮತ್ತೆ ತೋರಿಸಿದೀವಿ ಯಾವ ತರ ಅಲ್ಲಿ ಬೀಳ್ತದೆ ಅಂತ ಹೇಳಿ. ಆ ತರದ ಮೋಹಕ ಬಲೆಗಳನ್ನು ಹಾಕೋದ್ರಿಂದ ನಮ್ಮಲ್ಲಿ ಇದು ಇದೇನೇ ಇಲ್ಲ ಅಂತ ಹೇಳಿ ತಿಳ್ಕೊಳ್ಬಹುದು. ಮತ್ತೆ ಅಷ್ಟೇ ಅಲ್ಲ, ಕೊನೆಯದಾಗಿ ನಾವು ಕೀಟನಾಶಕ ಬಳಸಬೇಕು ಅಂತಾದ್ರೆ ಇದೇ ಕೀಟನಾಶಕ ಕ್ಲೋರೋಪೈರಿಫಾಸ್ ಅನ್ನುವಂತ ಕೀಟನಾಶಕ ಬಳಸಬಹುದು, ಅಥವಾ ಇವನ್ ಮೊನೊಕೊಟೋಫಾಸ್ ಕೀಟನಾಶಕನು ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಶಿಫಾರಸಲ್ಲಿದೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಈಗ ಒಳ್ಳೊಳ್ಳೆ ಕೀಟನಾಶಕಗಳು ಬಂದಿದ್ದಾವೆ. ಈಗ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಈಗ ಕ್ಲೋರಾಂಟ್ರೋಲ್ ಅಂತ ಹೇಳ್ತೀವಿ, ಫ್ಲೂ ಬೆಂಡಿಯಮ್, ಹೀಗೆ ಒಳ್ಳೊಳ್ಳೆ ಹೊಸ ಹೊಸ ಹಸಿರು ಬಣ್ಣದ ಕೀಟನಾಶಕಗಳು ಅಂತಿದ್ವಿ. ಆಕ್ಚುಲಿ ಅದ್ರಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು ಕೀಟನಾಶಕದ ಡಬ್ಬಿ ಹಿಂದೆಗಡೆ ಮಾರ್ಕ್ಗಳು ಇರ್ತವೆ, ಕೆಂಪು ಹಳದಿ ಹೀಗಿದೆ. ಸೊ ಅದರಲ್ಲಿ ಹಸಿರು ಬಣ್ಣ ಅಂತಂದ್ರೆ ಆದಷ್ಟು ಸೇಫ್ ಅಂತಾನೆ ಅರ್ಥ, ಪರಿಸರ ಸ್ನೇಹಿ ಕೀಟನಾಶಕಗಳು ಅಂತಾನೆ ಅರ್ಥ. ಸೊ ಹೀಗಾಗಿ ಕೇರಳ ಸರ್ಕಾರ ಏನ್ ಮಾಡಿದೆ, ಎಲ್ಲಾ ಕೆಂಪು ಬಣ್ಣದ ಕೀಟನಾಶಕಗಳನ್ನ ಅವರು ಬ್ಯಾನ್ ಮಾಡಿದ್ರೆ, ಅಂದ್ರೆ ನಿಷೇಧ ಮಾಡಿದ್ರೆ. ಸೊ ಅಲ್ಲಿ ಹಸಿರು ಬಣ್ಣದ ಕೀಟನಾಶಕಗಳನ್ನೇ ಅವರು ಬಳಸ್ತಾ ಇರೋದ್ರಿಂದ ಅದನ್ನು ಕೂಡ ಇದೆ. ಮತ್ತೆ ನಮ್ಮಲ್ಲಿ ಈಗ ನಮಗೆ ಕೀಟನಾಶಕ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಹರಳು ರೂಪದ ಕೀಟನಾಶಕಗಳು ಕೂಡ ಇದಾವೆ. ಸೊ ಫಿಪ್ರೋನಿಲ್ ಹರಳುಗಳು ಬರ್ತವೆ, ಅದನ್ನ ಎಕರೆಗೆ ಒಂದು 10 kg ಆದ್ರೂ ಹಾಕ್ಬಹುದು, ಅಥವಾ ಕಾರ್ಬೋಫ್ಯೂರಾನ್ ಹರಳುಗಳು ಅದನ್ನ ಎಕರೆಗೆ ಒಂದು 7.5 kg ಹಾಕಿ ಗದ್ದೆನಲ್ಲಿ ಒಂದು ತೆಳು ನೀರಿನ ಪದರ ಬೇಕು, ಸೊ ಅಲ್ಲಿ ಹಾಕ್ಬೇಕು. ಇದು ನಮ್ಮಲ್ಲಿ ಬರ್ತಕ್ಕಂತ ಕಾಂಡ ಕೊರಕ, ಅದನ್ನ ಯಾವ ತರ ಹತೋಟಿ ಮಾಡಬಹುದು ಅಂತ. ಬೇರೆ ಪ್ರಮುಖವಾಗಿ ಏನೇನು ಕೀಟಗಳು ಬಾಧಿಸ್ತವೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದೊಂದು ಸರ್ತಿ ಸಂದರ್ಭಕ್ಕೆ ತಕ್ಕಂಗೆ ಒಂದೊಂದು ಕೀಟಗಳು ಒಂದೊಂದು ಸರ್ತಿ ಜಾಸ್ತಿ ಆಗ್ತದೆ. ನಾನು ಹೇಳಿದಲ್ಲ, ನಾನು ಬಂದಿಲ್ಲಿ 15 ವರ್ಷ ಆದಾಗ 2009 ಅಲ್ಲಿ ನಮ್ಮಲ್ಲಿ ಜಿಗಿ ಹುಳ ಅಂತಾನೆ ಗೊತ್ತಿರಲಿಲ್ಲ ಯಾರಿಗೂ, ಕಂದು ಜಿಗಿ ಹುಳ, ಬಿಳಿ. ಈಗ ನೋಡಿ BPH ಅಂತಂದ್ರೆ ಈ ಭದ್ರ ಈ ಕಡೆ ಇವರು ದಾವಣಗೆರೆ ರೈತರು ಆಗಿರ್ಬೋದು, ಶಿವಮೊಗ್ಗ, ರಾಯಚೂರು, ಗಂಗಾವತಿ ಅವ್ರಿಗೆಲ್ಲ ಜಿಗಿ ಹುಳ ಧೋಮಿ ಅಂತ ಕರೀತಾರೆ, ತುಂಬಾ ಫೇಮಸ್ ಅದು. ಅದ್ ಬಿಟ್ರೆ ಬೇರೆ ಏನು ಅದಕ್ಕೊಂದಕ್ಕೆ ಔಷಧಿ ಹೊಡಿತಕ್ಕಂಥದ್ದು, ಬಟ್ ನಮ್ಮಲ್ಲಿ ಅದು ಇರಲಿಲ್ಲ. ಅದು ಯಾವಾಗ ನಮ್ಮಲ್ಲಿ ವಾತಾವರಣದಲ್ಲಿ ವೈಪರೀತ್ಯ ಆಗಿ ಏನಾದ್ರೂ ಟೆಂಪರೇಚರ್ ಜಾಸ್ತಿ ಆಯ್ತು, ಮಳೆ ಕಡಿಮೆ ಆಯ್ತು ಅಂತಂದಾಗ ಅದು ಬರ್ತದೆ. ಅದರ್ವೈಸ್ ನಮ್ಮಲ್ಲಿ ಆ ಕೀಟದ ಅಷ್ಟೊಂದು ಗಂಭೀರ ಸ್ವರೂಪದಲ್ಲಿ ಸಮಸ್ಯೆನೂ ಇಲ್ಲ. ಮತ್ತೆ ನಮ್ಮಲ್ಲಿ ಸೈನಿಕ ಹುಳ, ಈಗ ಅದಕ್ಕೆ ಆರ್ಮಿ ವರ್ಮ್ ಅಂತ ಹೇಳ್ತೀವಿ, ಅದು ಕೂಡ ನಮ್ಮಲ್ಲಿ ಎಲ್ಲೆಲ್ಲಿ ನೆರೆ ಹೆಚ್ಚಾಗಿ ಬರ್ತದೋ ಅಂತ ಫ್ಲಡ್ ಕಂಡೀಷನ್ಸ್ ಅಲ್ಲಿ ಅದು ನೆರೆ ಬಂದು ಹೋದ ಮೇಲೆ ಸೈನಿಕ ಹುಳುವಿನ ಬಾಧೆ ಕಾಣಿಸ್ಕೊಳ್ತದೆ. ಅದು ಹಂಗೆ ಎಲ್ಲಾ ಕಡೆ ಪ್ರತಿ ವರ್ಷ ಬರುತ್ತಪ್ಪ ಅಂತ ಏನಿಲ್ಲ. ಮತ್ತೆ ಪ್ರಮುಖವಾಗಿ ಅಂದ್ರೆ ಸಣ್ಣ ಪುಟ್ಟ ಕೀಟಗಳು ಬರ್ತವೆ, ಮುಳ್ಳು ಚಿಪ್ಪಿನ ದುಂಬಿ, ನೀಲಿ ದುಂಬಿ ಅಂತ, ಅವೆಲ್ಲ ಕೀಟಗಳು ಕೂಡ ಬರೀ ಎಲೆ ಮೇಲಿನ ಪತ್ರ ಹರಿತನ ಕೆರೆದು ತಿಂತವೆ. ಅದನ್ನ ನಾವೀಗ ಕ್ಲೋರೋಪೈರಿಫಾಸ್ ನ ಕೀಟನಾಶಕ ಹೇಳಿದೆ, ಬೇರೆ ಏನೇ ಸಿಂಪಡಣೆ ಮಾಡಿದಾಗ ಅದಷ್ಟು ಅವನು ಕೂಡ ಹತೋಟಿ ಆಗ್ತವೆ. ಇಲ್ಲಿ ಕಾಂಡ ಕೊರಕ ಯಾಕೆ ಸ್ವಲ್ಪ ಪ್ರಮುಖ ಅಂತಂದ್ರೆ, ಅದು ಕಂಪ್ಲೀಟ್ ಆಗಿ ನಮ್ ತೆನೆ ಜೊಳ್ಳ ಆಗ್ಬಿಡ್ತು ಅಂತಂದ್ರೆ ನಮ್ಗೇನು ಅದರಲ್ಲಿ ಬರಲ್ಲ. ಹಾಗೆ ಒಂದು ಕೀಟ ಏನಪ್ಪಾ ಅಂತಂದ್ರೆ ತೆನೆ ತಿಗೆನೆ, ಅದಕ್ಕೆ ನಾವು ಗಂಧಿ ಬಗ್ಗ ಅಂತ ಹೇಳ್ತೀವಿ, ಇಲ್ಲೆಲ್ಲ ಅದಕ್ಕೆ ಬಾಂಬುಳ ಅಂತ ಹೇಳ್ತಾರೆ, ಕರಾವಳಿ ಭಾಗದಲ್ಲಿ ಬಂಬೂಚಿ ಹಿಂಗೆಲ್ಲ ಏನೋ ಬೇರೆ ಇದರಿಂದ ಹೆಸರಿಂದ ಕರೀತಾರೆ. ಸೊ ಆ ಕೀಟ ಏನ್ ಮಾಡ್ತದೆ ಅಂತಂದ್ರೆ, ಅದು ಭತ್ತ ಹಾಲ್ಗಾಳಿದ್ದಾಗ ಗಟ್ಟಿಯಾಗಿ ಭತ್ತ ಹಾಲ್ಗಾಳಿದ್ದಾಗ ಅದರಿಂದ ಅದು ಚುಚ್ಚಿ ಅದು ರಸವನ್ನ ಹೀರೋದ್ರಿಂದ ನಮ್ಗೆ ಆ ಎಲ್ಲಿ ಚುಚ್ಚಿರುತ್ತೋ ಅಲ್ಲಿ ಭಾಗ ಕಂದು ಬಣ್ಣದ ಚುಕ್ಕಿ ಆಗ್ತದೆ. ಮತ್ತೆ ನಮ್ಗೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಅಕ್ಕಿ ಗುಣಮಟ್ಟ ಕಡಿಮೆ ಆಗ್ತದೆ. ನಾವನು ಕೂಡ ನಮ್ಮ ರೈತರಿಗೆ ಹೇಳಿದ್ವಿ, ನಮ್ಮಲ್ಲೂ ಕೂಡ ಭತ್ತ ಒಂದ್ ಸರ್ತಿ ಹೊಡೆ ಬಂತು ಅಂದ್ರೆ ಸಿಂಪಡಣೆ ಮಾಡೋದಷ್ಟೊಂದು ರೂಢಿ ಇರ್ಲಿಲ್ಲ. ಮತ್ತೆ ಇದೇನಾಗ್ತದೆ ಅಂತಂದ್ರೆ, ಈ ಕೀಟ ಹೇಗೆ ಅಂತಂದ್ರೆ, ಯಾರು ಫಸ್ಟ್ ನಟಿ ಮಾಡಿರ್ತಾರೋ ಅಥವಾ ಯಾರು ಕೊನೆಗೆ ಮಾಡಿರ್ತಾರೋ ಅವ್ರಿಗೆಲ್ಲ ತುಂಬಾ ಹಾನಿ ಮಾಡ್ತದೆ. ನಮ್ಮಲ್ಲಿ ಎಲ್ಲರೂ ಒಂದೇ ಸರ್ತಿ ಮಾಡಕ್ ಆಗಿರಲ್ಲ. ಸೊ ಯಾರ್ದು ಫಸ್ಟ್ ಮಾಡಿರ್ತಾರೋ ಅವ್ರದ್ದು ತೆನೆಗೆಲ್ಲ ಇದು ಬಾಧೆ ಜಾಸ್ತಿ ಆಗ್ತದೆ. ಯಾಕೆ ಅಂತಂದ್ರೆ, ಈ ಕೀಟನು ಕೂಡ ನಮ್ಗೆ ಬಹಳ ಜನರು ಅದೇ ಅಂತಿದ್ವಿ, ಒಟ್ಟೆ ಇದು ಎಲ್ಲೂ ಕಾಣಲ್ಲ ಬಿಡಲ್ಲ, ಒಂದೇ ಸರ್ತಿ ತೆನೆ ಹಂತದಲ್ಲಿ ಇದಾಗ ಎಲ್ಲಿಂದ ಬಂತು ಅಂತ. ಈಗ ನಾವು ಸೂಕ್ಷ್ಮವಾಗಿ ನೋಡಿದ್ರೆ ಹುಲ್ಲಿನ ಜಾತಿ ಕಳೆ ಸಸ್ಯಗಳು ಅದು ಅದು ಅಥವಾ ಬೆರಕೆ ಭತ್ತ ಅಂತ ಒಂದೊಂದು ಬಂದಿರ್ತವೆ. ಅಂದ್ರೆ ಎಲ್ಲ ನಮ್ ಮೇನ್ ಇದು ಭತ್ತ ತೆನೆ ಬರಕ್ಕಿಂತ ಹೊಡೆ ಬರಕ್ಕಿಂತ ಮುಂಚೆ ಅದರಿಂದ ಹೊಡೆ ಬಂದಿರ್ತಲ್ಲ ಅಲ್ಲಿ, ಮತ್ತೆ ಹುಲ್ಲಿನ ಜಾತಿ ಕಳೆ ಸಸ್ಯಗಳ ತೆನೆಗಳ ಮೇಲೆ ಇದು ತನ್ನ ಸಂತತಿನೇ ಬೆಳೆಸುತ್ತೆ. ಭತ್ತ ಯಾವಾಗ ಹಾಲ್ಗಾಳಾಗುತ್ತೋ ಆ ಟೈಮಲ್ಲಿ ಅದು ಅಲ್ಲಿಂದ ಅದು ಆ ಇದಕ್ಕೆ ಟ್ರಾನ್ಸ್ಫರ್ ಆಗಿ ಆಮೇಲೆ ಅದು ತನ್ನ ಸಂತತಿನ ಬೆಳೆಸುತ್ತೆ. ನಾವು ನೋಡಿದೀವಿ, ರೈತರಿಗೂ ಕೂಡ ತೋರಿಸಿದ್ವಿ, ಏನಪ್ಪಾ ಅಂದ್ರೆ ಅದು ಭತ್ತದ ಗರಿಗಳ ಮೇಲೆ ಮುತ್ತಿನಾಕಾರದಲ್ಲಿ ಕಪ್ಪು ಬಣ್ಣದ ಮೊಟ್ಟೆಗಳನ್ನದು ಜೋಡಿಸಿರುತ್ತೆ, ಮೊಟ್ಟೆಯಿಂದ ಮರಿಹುಳು ಹೊರಗೆ ಬರ್ತದೆ. ಮರಿಹುಳು ಮತ್ತೆ ಪ್ರೌಢಕೀಟ ಎರಡೂ ನೋಡ್ಲಿಕ್ಕೆ ಒಂದೇ ತರ ಇರ್ತದೆ, ಬಟ್ ಡಿಫರೆನ್ಸ್ ಅಂದ್ರೆ ಬಟ್ ರೆಕ್ಕೆ ಇರಲ್ಲ, ಮತ್ತೆ ಸಂತಾನೋತ್ಪತ್ತಿ ಸಾಮರ್ಥ್ಯ ಮರಿಹುಳುಗಳಿಗಿರಲ್ಲ. ಅವು ಎರಡೂ ಹಾನಿ ಮಾಡ್ತಕ್ಕಂಥದ್ದು ಒಂದೇ ತರನಾಗಿ, ಅವು ಎರಡೂ ಕೂಡ ಭತ್ತ ಹಾಳುಗಾಲಿದ್ದಾಗ ಅವನು ಚುಚ್ಚಿ ರಸವನ್ನ ಹೀರ್ತವೆ. ಭತ್ತ ಒಂದ್ ಸರ್ತಿ ಗಟ್ಟಿ ಆದ್ಮೇಲೆ ನಮ್ಗಿಲ್ಲಿ ಅದರದ ಸಮಸ್ಯೆನೆ ಕಾಣೋದಿಲ್ಲ. ಸೊ ಹೀಗಾಗಿ ಇಲ್ಲಿನೂ ಕೂಡ ನಾವು ಹತೋಟಿ ಕೈಗೊಳ್ಳುವಾಗ ಆದಷ್ಟು ಹುಲ್ಲಿಂದ ಜಾತಿ ಕಳೆ ಸಸ್ಯಗಳು ಇತ್ತು ಅಂತ ಆದ್ರೆ ಬದುಗಳ ಮೇಲಾಗಿರ್ಬೋದು ಭತ್ತದಲ್ಲಾಗಿರ್ಬೋದು ಅವನ್ನ ನಾವಿಲ್ಲಿ ತೆಗೆದು ಹಾಕ್ಬೇಕು. ಮತ್ತೆ ಇಲ್ಲಿ ಸಿಂಪರಣೆನೂ ಕೂಡ ಬಹಳಷ್ಟು ಪ್ರಾಮುಖ್ಯತೆ ವಹಿಸುತ್ತೆ. ಯಾಕಂತಂದ್ರೆ ನಾವೀಗ ಬೇರೆ ಸಿಂಪರಣೆ ಮಾಡಿದಾಗ ಲೈಕ್ ದೇವ ಆಧಾರಿತ ಸಿಂಪರಣೆ ಮಾಡಿದಾಗ ಅವು ವಾಸನೆಗೆ ಅವು ಹುಳ ಬೇರೆ ಕೀಟ ಅಲ್ಲೇ ಇರ್ತವೆ ಸಾಯ್ತವೆ ಅಂತ ಹೇಳ್ಬೋದು. ಇವು ಹಾರೋದ್ರಿಂದ ಪಕ್ಕದ ಗದ್ದೆಗೆ ಹಾರು ಹೋಗ್ಬೋದು. ಸೊ ಹೀಗಾಗಿ ಇದ್ರದ್ದು ಸಿಂಪರಣೆ ಮೆಥಡ್ ಕೂಡ ಸ್ವಲ್ಪ ಭಿನ್ನ ಆಗಿದೆ. ಬಹಳಷ್ಟು ಸಂಶೋಧನೆ ಆಗಿದೆ. ಇನ್ ಅಂಡ್ ಇನ್, ಔಟ್ ಅಂಡ್ ಔಟ್ ಮೆಥಡ್ಸ್ ಅಂತೆಲ್ಲ ಆಗಿದೆ. ಅವು ತುಂಬಾ ಪುಸ್ತಕದಲ್ಲಿ ಚಂದ, ನಾನು ಕೂಡ ನಾನು ನೋಡಿದೀನಿ, ಹೇಳಲಿಕ್ಕೆ ತುಂಬಾ ಅನಿಸ್ತದೆ ಓ ಬರೆಯಕ್ಕೆ ಮಾಡಕ್ಕೆ ಓ ಎಷ್ಟೆಲ್ಲ ಚೆನ್ನಾಗುತ್ತೆ ಸಣ್ಣ ಸಣ್ಣ ಪ್ಲಾಟ್ ಅಲ್ಲಿ ಮಾಡೋದು ಚಂದ. ಬಟ್ ರೈತರಿಗೆ ಅದು ಅಷ್ಟು ಪ್ರಾಕ್ಟಿಕಲಿ ಆಗಿ ಅದು ಅಷ್ಟು ಇದಾಗಲ್ಲ. ಸೊ ಅದ್ರ ಬದಲಿಗೆ ರೈತರು ಏನ್ ಮಾಡ್ಕೋಬಹುದು ಅಂದ್ರೆ ಬಾರ್ಡರ್ ಗೆ ಮೊದಲು ಸ್ಪ್ರೇ ಮಾಡಬಹುದು. ಇದು ಕೂಡ ಹೇಳಿದಷ್ಟು ಈಸಿ ಅಲ್ಲ, ಬಾರ್ಡರ್ ಗೆ ಮಾಡಕ್ಕೆ ಕಷ್ಟ ಆಗ್ತದೆ. ಎಲ್ಲೆಲ್ಲಿ ಸಾಧ್ಯದ ಬಾರ್ಡರ್ ಗೆ ಮಾಡಿ ಆಮೇಲೆ ರೆಗ್ಯುಲರ್ ಆಗಿ ಅವ್ರು ಯಾವ ತರ ಸಿಂಪರಣೆ ಮಾಡ್ತಾರೋ ಆ ತರ ಸಿಂಪರಣೆ ಮಾಡ್ಬೇಕು. ಇಲ್ಲಿ ಶಿಫಾರಸಿಗೆ ನಮ್ಗೆ ಮೆಲಾಥಿಯನ್ ಅನ್ನುವಂತ ಸ್ವಲ್ಪ ಸೇಫ್ ಅಂತ ಹೇಳ್ತೀವಿ. ಮೆಲಾಥಿಯನ್ ಕೀಟನಾಶಕ ಅದು 2 ಮಿಲಿ 1 ಲೀಟರ್ ನೀರಿಗೆ ಹಾಕಿ ನಾವಿಲ್ಲಿ ಸಿಂಪರಣೆ ಮಾಡಬೇಕು. ಅಥವಾ ನಮ್ಗಿಲ್ಲಿ ಮೆಲಾಥಿಯನ್ ಹುಡಿನೂ ಕೂಡ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಅಥವಾ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ. ಎಕರೆಗೆ 8 ಕೆಜಿ ಅಷ್ಟು ಮೆಲಾಥಿಯನ್ ಹುಡಿಯನ್ನ ನಾವು ಎರಚಬಹುದು. ಇಲ್ಲಿ ವೃತ್ತಾಕಾರದಲ್ಲಿ ಎರಚಬೇಕು ಏನೇ ಇದೆ, ಬಟ್ ಬದುಗಳಿಂದ ಮೊದಲು ಬದುಗಳ ಮೇಲಿನೂ ಕೂಡ ನಾವು ಈ ಹುಡಿನ ಎರಚಿದ್ರೆ ಅಲ್ಲೇನೂ ಕೂಡ ಏನಾದ್ರೂ ಈ ಕೀಟದ ಸಂತತಿ ಇತ್ತು ಅಂತ ಆದ್ರೆ ಅದು ನಾಶ ಆಗ್ತದೆ. ಬಹಳ ಸಂತೋಷ ಡಾಕ್ಟರ್ ರೂಪೇಶ್ ಪಾಟೀಲ್ ಅವರೇ. ಪ್ರಮುಖವಾದಂತಹ ಆಹಾರ ಬೆಳೆ ಭತ್ತ, ಈ ಮಲೆನಾಡು ಪ್ರದೇಶದಲ್ಲಿ ಭತ್ತದ ಬೆಳೆಗೆ ಪ್ರಮುಖವಾಗಿ ಯಾವ ಯಾವ ಕೀಟಗಳು ಬಾಧಿಸುತ್ತವೆ, ಸಮಗ್ರವಾಗಿ ಈ ಕೀಟ ನಿರ್ವಹಣೆಯನ್ನು ಯಾವ ರೀತಿ ಮಾಡಬಹುದು ಎಂಬುದರ ಬಗ್ಗೆ ವೈಜ್ಞಾನಿಕವಾಗಿ ಮಾಹಿತಿಯನ್ನ ನೀಡಿದಿರಿ. ತುಂಬಾ ಸಂತೋಷ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಭತ್ತದ ಬೆಳೆಯಲ್ಲಿ ಸಮಗ್ರ ಕೀಟ ನಿರ್ವಹಣೆ, ಈ ವಿಷಯವಾಗಿ ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಮತ್ತು ಕೀಟಶಾಸ್ತ್ರ ವಿಭಾಗದಲ್ಲಿ ಹಿರಿಯ ವಿಜ್ಞಾನಿಗಳು ಆಗಿರುವ ಡಾ ರೂಪಾ ಎಸ್ ಪಾಟೀಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದರೆ. ಸಂದರ್ಶಕರು ಟಿಎಸ್ ಪ್ರಸಾದ್. ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನೆ ಪದಗಳು ಗುರು ಬಸವನಗೌಡ ಪಾಟೀಲ್ ಮತ್ತು ಸಂಗಡಿಗರಿಂದ. ಸದ್ಗುರು ಸಿದ್ಧಗೆ ನಮೋ ನಮೋ, ಸದ್ಗುರು ಸಿದ್ಧಗೆ ನಮೋ ನಮೋ ನಮೋಪಗೆ ಸದಾನಂದಗೆ ಸದ್ಗುರುಪಗೆ ಸದಾನಂದಗೆ ಸದ್ಗುರು ಸಿದ್ಧಗೆ ನಮೋ ನಮೋ ಸದ್ಗುರು ಸಿದ್ಧಗೆ ನಮೋ ಚಿನ್ಮಯ ಸೀತಗೆ ನಮೋ ನಮೋ ಚಿನ್ಮಯ ಸೀತಗೆ ನಮೋ ನಮೋ ನಮೋ ಬಗೆ ಸದಾನಂದಗೆ ಸದಾನಂದಗೆ ನಮೋ ನಮೋ ಸೀತ ಮಹಿಮಗೆ ಅನುಪಮ ತೇಜಗೆ ಅಗಣಿತ ಮಹಿಮಗೆ ಅನುಪಮ ತೇಜಗೆ ಅಚಲಾರೂಢಗೆ ನಮೋ ನಮೋ ನಿತ್ಯಾನಂದಗೆ ನಿಗಮಾತೀತಗೆ ನಿಜ ಗುರು ಸಿದ್ಧಗೆ ನಮೋ ನಮೋ ನಿಜ ಗುರು ಸಿದ್ಧಗೆ ನಮೋ ನಮೋ ಚಿತ್ರೋಭಗೆ ಸದಾನಂದಗೆ ಚಿತ್ರೋಭಗೆ ಸದಾನಂದಗೆ ಸದ್ಗುರು ಸಿದ್ಧಗೆ ನಮೋ ಪರತರ ರೂಪಿಗೆ ಪರಮಾನಂದಗೆ ಪರತರ ರೂಪಿಗೆ ಪರಮಾನಂದಗೆ ಪರಮಾರೂಢಗೆ ನಮೋ ನಮೋ ಬ್ರಹ್ಮಾನಂದಗೆ ಬ್ರಹ್ಮಾಧಿಕಾರಿಗೆ ಬ್ರಹ್ಮಜ್ಞಾನಿಗೆ ನಮೋ ನಮೋ ಬ್ರಹ್ಮಜ್ಞಾನಿಗೆ ನಮೋ ನಮೋ ಸಚಿತ್ರೋಪಗೆ ಸದಾನಂದಗೆ ಸಚಿತ್ರೋಪಗೆ ಸದಾನಂದಗೆ ಸದ್ಗುರು ಸಿದ್ಧಗೆ ನಮೋ ಹಂಸಾರೂಢಗೆ ಹರಿಹರವೊಂದಗೆ ಅರುಚಾರೂಢಗೆ ನಮೋ ನಮೋ ಶಿವಾರೂಢಗೆ ಶಿವಕುಲ ಜಾತಗೆ ಶಿವಾರೂಢಗೆ ಶಿವಕುಲ ಜಾತಗೆ ಶಿತಾರೂಢಗೆ ನಮೋ ನಮೋ ಶಿತಾರೂಢಗೆ ನಮೋ ನಮೋ ಸಚಿತ್ರೋಪಗೆ ಸದಾನಂದಗೆ ಸಚಿತ್ರೋಪಗೆ ಸದಾನಂದಗೆ ಸದ್ಗುರು ಸಿದ್ಧಗೆ ನಮೋ ಸದ್ಗುರು ಸಿದ್ಧಗೆ ನಮೋ ಹಂಸಾರೂಢಗೆ ಹರಿಹರವೊಂದಗೆ ಅರುಚಾರೂಢಗೆ ನಮೋ ನಮೋ ಶಾಂತಾನೌದಗೆ ಜಮಗುಣತೀತಗೆ ಚಿತ್ತಾರೂಢಗೆ ನಮೋ ನಮೋ ಬಿಸುನು ಬಾಬೋದೆ ಗೆಳತಿ ಬಿಸುನು ಬಾಬೋದೆ ಗೆಳತಿ ಬಿಸುನು ಬಾಬೋದೆ ಗೆಳತಿ ಬಿಸುನು ಬಾಬೋದೆ ಬಿಸುನು ಬಾಬೋದೆ ಹಸನಂಗಾದಿ ಬಿಸುನು ಬಾಬೋದಿ ಹಸನಂಗಾದಿ ಆದಿಯೊಳು ಮೂರು ಬೀದಿ ಆದಿಯೊಳು ಮೂರು ಬೀದಿ ಕಲಿತಾವ ಗೆಳತಿ ಬಿಸುನು ಬಾಬೋದಿ ನೀರುಳು ಕೊಡ ತುಂಬಿ ಮಾಡಿಟ್ಟಳು ಸಿಂಬಿ ನೀರುಳು ಕೊಡ ತುಂಬಿ ಮಾಡಿಟ್ಟಳು ಸಿಂಬಿ ಕೊಡಬಿಟ್ಟ ನೀರನ್ನು ಒಯ್ದಾದ ಗೆಳತಿ ಕೊಡಬಿಟ್ಟ ನೀರನ್ನು ಒಯ್ದಾದ ಗೆಳತಿ ಕೊಡಬಿಟ್ಟ ನೀರನ್ನು ಒಯ್ದಾದ ಗೆಳತಿ ಬೀಸುನು ಬಾಬೋದೆ ಗೆಳತಿ ಸುತ್ತ ದೇವರ ಗುಡಿ ನಡುವ ದೇವರ ತಡಿ ಸುತ್ತ ದೇವರ ಗುಡಿ ನಡುವ ದೇವರ ತಡಿ ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ ಗುಡಿ ಬಿಟ್ಟ ದೇವರನ ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ ಹಿರಿಹೊಳಿ ದಂಡಿ ಮೇಲೆ ಗಂಡ ಮೆಟ್ಟ ಬಬಲಾಗಿ ಹಿರಿಹೊಳಿ ದಂಡಿ ಮೇಲೆ ಗಂಡ ಮೆಟ್ಟ ಬಬಲಾಗಿ ಈಶ ಸದಾ ಶಿವನ ನೆನೆಯೊನ ತಂಗಿ ಈಶ ಸದಾ ಶಿವನ ನೆನೆಯೋನ ತಂಗಿ ಈಶ ಸದಾ ಶಿವನ ಈಶ ಸದಾ ಶಿವನ ನೆನೆಯೋನ ತಂಗಿ ಈಶನು ಬಿಸುನು ಬಾಬೋರಿ ಹಸನಂಗಾದಿ ಹೆಂಗ ಬಳಕಿ ಮಾಡಬೇಕನ್ನ ಹಿಂಗಾದ ಮೇಲಿನ್ ಹೆಂಗ ಬಳಕಿ ಮಾಡಬೇಕನ್ನ ಹಿಂಗಾದ ಮೇಲಿಂಗ ಬಳಕಿಯ ಮಾಡಬೇಕಂಗ ಬಳಕಿಯ ಮಾಡಬೇಕನ್ನ ಹೆಂಗ ಬಳಕಿ ಮಾಡಬೇಕು ಹಂಗು ಹರಿದು ನ್ಯೂತ ಮೇಲೆ ಹಂಗ ಬಳಕಿ ಮಾಡಬೇಕು ಹಂಗು ಹರಿದು ನ್ಯೂತ ಮೇಲೆ ಬಂಗಿ ತಂಬಕ ಚೇದು ಬಂತ ಮರುಳ ಮಂಗ್ಯ ಗಂಜಿದ ಮೇಲೆ ಹಂಗ ಬಳಕಿಯ ಮಾಡಬೇಕು ಪಡೆದ ತಂದೆ ತಾಯಿ ಯಾರನ್ನ ದುಡಿ ದುಡಿದು ಸತ್ತರೆ ಮಡದಿ ಮಕ್ಕಳ ಪರಿವೆಯಲ್ಲನ್ನ ಮಡದಿ ಮಕ್ಕಳ ಪರಿವೆಯಲ್ಲ ಒಡಿದ ಏನು ಪರವೆಯಲ್ಲ ಒಡಿದ ಏಳುವ ಮಾತಿದಲ್ಲ ಬಿಡದೇಶರೇ ಚೌಡಿ ತೌಂದು ಬಿಡದೇಶರೇ ಚೌಡಿ ತೌಂದು ಚಿಡದ ಬಿಡುವಂಗ ಕುಡಿದ ಬಳಿ ಮನೆಗೆ ತಾರನ ಬಂಡಾಟ ಕೇಳಿ ಕೆಂಡ ಏ ಚಿಕಿ ನಾಚಿ ಕಿಲ್ಲನ್ನ ಕೆಂಡ ಏ ಚಿಕಿ ನಾಚಿ ಕಿಲ್ಲ ಲಂಡ ಬಾಂಡರು ಕೂಡಿಕೊಂಡ ಕೆಂಡ ಏ ಚಿಕಿ ನಾಚಿ ಕಿಲ್ಲ ಲಂಡ ಬಾಂಡರು ಕೂಡಿಕೊಂಡು ಗಂಡ ನಿಲ್ಲದ ಮಣಿಯವಳಂತೆ ಗಂಡ ನಿಲ್ಲದ ಮಣಿಯವಳಂತೆ ರಂಡೆ ಗೋಡು ದೊಳು ಬಲು ಹೇಚಿ ಕಣ್ಣ ಸೋಚಿಯ ನೋಡಲು ಕಾಚ ಪಾಚಗಳ